ಸ್ವಾತ್ಸು ವಿರಮ್ಯತಾಂ ಶ್ರುತಿಮತಃ ಸರ್ಗೋನುಸಂಧೀಯತಾಂ ಬ್ರಹ್ಮೈವಾಸ್ಮಿತಿ ಭಾವ್ಯತಾಂ ಅಹರಹರ್ ಗರ್ವ ಪರಿತ್ಯಜ್ಯತಾಂ ದೇಹೇಹಂ ಅತಿರುಂಜತಾಂ ಬುಧಜನೈರ್ವಾದ ಪರಿತ್ಯಜ್ಯತಾಂ. ಬುಧಜನೈಹಿ ವಾದ ಪರಿತ್ಯಜ್ಯತ. ವಾದ, ವಿವಾದ, ಸಂವಾದ ಅಂತ ಮೂರು ಶಬ್ದಗಳು. ವಾದ, ಆರ್ಗ್ಯುಮೆಂಟ್ಸ್, ವಿರೋಧಿಸುವುದು, ಈಗಾಗಲೇ ಲಭ್ಯ ಇದ್ದಂತಹ ಹೇಳಿಕೆಯನ್ನ ವಿರೋಧಿಸುವುದು ವಾದ. ವಿವಾದ, ಇವರು ಅವ್ರದನ್ನ ವಿರೋಧಿಸುವುದು, ಅವರು ಇವ್ರದನ್ನ ವಿರೋಧಿಸುವುದು, ಒಬ್ಬರಿಗೊಬ್ರು ವಿರೋಧ ಮಾಡ್ತಾ ಕೊಡೋದು ವಿವಾದ. ಉತ್ತಮವಾದ ಏನು ಅಂತಂದ್ರೆ ಸಂವಾದ. ಸಂವಾದ ಶ್ರೇಷ್ಠವಾದ. ಇಲ್ಲಿ ಏನ್ ಹೇಳ್ತಾರೆ, ಜ್ಞಾನಿಗಳ ಸಾಮೀಪ್ಯದಲ್ಲಿ, ಸಾಧು ಸಂತರ ಸಾಮೀಪ್ಯದಲ್ಲಿ ವಿವಾದವನ್ನ ಮಾಡಬಾರದು, ವಾದವನ್ನ ಮಾಡಬಾರದು. ಯಾವ ಶಬ್ದಗಳನ್ನೇ ನಾವು ಪ್ರಯೋಗಿಸಲಿ, ಯಾವುದೇ ರೀತಿಯಲ್ಲಿ ನಾವು ಪ್ರಶ್ನಿಸಲಿ ಸ್ವಾಮಿಗಳನ್ನ, ಆದರೆ ವ್ಯಾಪಕವಾಗಿ ಅವರವ್ರ ಮನಸ್ಸಿನೊಳಗೆ ಒಂದು ಭಾವ ಇರ್ತದೆ, ಎಲ್ಲರೊಳಗೂ ಒಂದು ಭಾವ ಇರ್ತದೆ, ಇದು ಸ್ವಾಮೀಜಿಗಳಿಗೆ ತಿಳಿದದೋ ಇಲ್ಲ, ಇದನ್ನು ಕೇಳಿ ನೋಡೇ ಬಿಡೋಣ. ಇದು ಭಾರಿ ಡೇಂಜರ್, ಇದು ಭಾರಿ ಡೇಂಜರ್, ಭಾರಿ ಅಪಾಯಕಾರಿ. ನಿನ್ನ ಬೆಳೀಲಿಕ್ಕೆ ಬಿಡಂಗಿಲ್ಲ. ಅವರು ಈ ವಿಷಯವನ್ನ ಬಾಯಿ ತೆಗೆದು ತಿಳಿಸಿಲ್ಲ, ಬಾಯಿ ತೆಗೆದು ಹೇಳಲಿಲ್ಲ, ಕಾರಣ ಇರಬಹುದು ಅದಕ್ಕೆ. ಬಹುಶಃ ಇದು ಸರಿಯಾದ ಸಂದರ್ಭ ಇರಲಿಕ್ಕಿಲ್ಲ. ಸುಮ್ಮನೆ ಜಸ್ಟ್ ಸ್ಟ್ರೆಸ್ ಮಾಡಿದ್ರೆ ಸಾಕದು ರೆಕಾರ್ಡ್ ಆಗ್ತದೆ. ಓ, ರೆಕಾರ್ಡಿಂಗ್ ಇಟ್ಟಾರೆ. ಅಚ್ಚಾ, ಫೋನ್ ಬರ್ತವೆ. ಗುರು ಶಿಷ್ಯ ಸಂಬಂಧ ಹೇಗಿರ್ತದೆ ಅಂದ್ರೆ, ಇದು ಸಿಂಟೆಕ್ಸ್ ಮತ್ತು ಟ್ಯಾಪ್ ಇದ್ದಂಗೆ. ಮಾಡಿ ಮೇಲೆ, ಟೆರೆಸ್ ಮೇಲೆ ಸಿಂಟೆಕ್ಸ್, ಕೆಳಗ ಮನೆ ಒಳಗ ಟ್ಯಾಪ್. ಸಿಂಟೆಕ್ಸ್ ನಿಂದ ನೀರು ಕೆಳಗೆ ಬರಬೇಕಾ, ಇನ್ನು ಕೆಳಗಿನಿಂದ ನೀರು ಮೇಲೆ ಹೋಗ್ಬೇಕು? ಸಿಂಟೆಕ್ಸ್ ನಿಂದ ಬರಬೇಕು. ಕೊಡುವವನು ಅವನು, ಬೇಡಿ ತೆಗೆದುಕೊಳ್ಳುವನು ನಾನು ಅನ್ನುವ ಭಾವದಲ್ಲಿ ಶಿಷ್ಯನಿರಬೇಕು. ದೈನ್ಯತೆ, ವಿಧೇಯತೆ, ವೈಶಾಲ್ಯತೆ, if you don't have this obediency, ಈ ಒಬಿಡಿಯನ್ಸಿ ಭಾವ ನಿನಗಿಲ್ಲ ಅಂತಂದ್ರೆ, ಬಹುಶಃ ನಿನ್ನ ಎಲ್ಲ ಪ್ರವೃತ್ತಿಗಳು ಕೂಡ ಖತರ್ನಾಕ್. ವಾದ ಮಾಡಬೇಡ ಅವ್ರ ಹತ್ರ. ಅವ್ರು ಏನು ಹೇಳ್ತಾರೆ ಅದ್ರೊಳಗೆ ಒಂದು ಆಶೀರ್ವಾದ ಇರ್ತದೆ, ಅದ್ರೊಳಗೆ ಏನು ಹೇಳ್ತಾರೆ ಅದ್ರ ಒಂದು ಅನುಗ್ರಹ ಇರ್ತದೆ. ಶ್ರದ್ಧೆಯಿಂದ ಹೋಗಿದೀಯ, ಆ ಶ್ರದ್ಧೆಯನ್ನು ಕಾಪಾಡ್ಕೋಬೇಕು. ಒಂದು ಗುರಿ, ಒಬ್ಬ ಗುರು, ಒಂದು ಶಾಸ್ತ್ರ, ಇಷ್ಟು ನಿನಗೆ ಲಭ್ಯ ಆಗಿತ್ತು ಅಂತಂದ್ರೆ ನಿನ್ನ ಜೀವನ ಸಾರ್ಥಕ ಆಯ್ತು ಅಂತ ತಿಳ್ಕೊ. ಅಲ್ಲಿರುವ ಶ್ರದ್ಧೆಯಿಂದ ಅಲಗಾಡ್ತಕ್ಕಂಥ, ಡೋಂಟ್ ಗೆಟ್ ಶೇಕನ್. ಎಂಥ ಕಷ್ಟ ಬರಲಿ, ಎಂಥ ಕಠಿಣ ಪ್ರಸಂಗ ಬರಲಿ, ಎಂಥ ಆಘಾತಕಾರಿಯಾದಂತಹ ವಾಸ್ತವಿಕತೆ ನಿನಗಿರಲಿ, ನಿನ್ನ ಪರಿಸರ ಆಘಾತಕಾರಿಯಾದಂತಹ ಪರಿಸರ ಇರಲಿ, ಆ ಶ್ರದ್ಧೆಯಿಂದ ಅಲಗಾಡ್ತಕ್ಕಂಥ. ಇದು ಯಾವಾಗ ಸಾಧ್ಯ ಅಂದ್ರೆ, ನನಗೇನು ಬೇಕಾಗಿದೆ ವಿಷನ್, ದಟ್ ವಿಷನ್ ಶುಡ್ ಬಿ ವೆರಿ ಕ್ಲಿಯರ್. ಗುರಿ, ನಿನ್ನ ವಿಷನ್ ಕ್ಲಾರಿಟಿ ನಿನಗಿದ್ದದ್ದಾದ್ರೆ, ನೀನು ಮಾಡಿದ ಪ್ರಾರ್ಥನಾ ಫಲ, ನೀನು ಮಾಡಿದ ಎಲ್ಲ ಪಾರಾಯಣದ ಫಲ, ನೀನು ಮಾಡಿದ ಎಲ್ಲ ಪೂಜಾ ಭಜನೆ ಅರ್ಚನೆ ಎಲ್ಲದರ ಫಲ ಒಟ್ಟಾರೆ ಸೇರಿಕೊಂಡು ನಿನಗೆ ಗುರು ಸಿಗುತ್ತ. ಅಲ್ಲಿ ಗುರಿ ಸ್ಪಷ್ಟ ಇದೆ, ಇಲ್ಲಿ ಗುರು ಲಭ್ಯ ಇದ್ದಾನೆ. ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಯೋಗಿ ಲೈಕ್ ಅಷ್ಟೆ. ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಈಗೆಲ್ಲವೂ ಫಲವತ್ತಾಗಿದೆ. ಗೋಹರೆ, ಇದರ ಮಧ್ಯದಲ್ಲಿ ನೀನು ವಾದಕ್ಕೆ ನಿಂತ್ಕೊಂಡಿಯೋ, ನಾನು ಹೇಳಿದ್ದೆ ಸರಿ, ನೀವು ಹೇಳಿದ್ ಸರಿ ಅಲ್ಲ ಅನ್ನುವಂತ ವಿವಾದಕ್ಕೆ ನೀವು ಒಳಗಾಗಿದ್ದೆ, ಆದರೆ ನಿಮ್ಮ ಸಂವಾದ ನಮ್ಗೆ ಹೊರಟೋಗ್ತದೆ. ಅಲ್ಲಿರುವಂತಹ ಗೌರವ, ಆದರ, ಶಬ್ದ, ಭಕ್ತಿಗಳು ಕುಂಠಿತವಾಗಿ ಹೋಗ್ತವೆ. ಶಾಸ್ತ್ರದಲ್ಲಿ ನಿನ್ನ ವಿಶ್ವಾಸ ಅಲುಗಾಡಿ ಹೋಗ್ತದೆ. ಮನೆಗೆ ಬಂದಿರುವಂತಹ ಮಹಾನ್ ಒಂದು ಸಮಯವನ್ನ, ಮಹತ್ತರವಾದ ಸಮಯವನ್ನ ನೀನಾಗಿ ನಿನ್ನ ಕೈಯಿಂದ ಕಳ್ಕೊಂಡಾಗ್ತದೆ. ಆದ್ದರಿಂದ ಯಾವ ಕಾಲಕ್ಕೂ ಕೂಡ ಗುರುಗಳಲ್ಲಿ ವಾದ ಮಾಡಬಾರದು. ನಾವು ಮುಂದಿನ ಪಾಯಿಂಟ್ ಬರ್ತಾ ಇದ್ದೀವಿ. ಈಗ 24 ಮುಗಿಸಿದ್ದೀವಿ. ಯಾರೋ ನಿಮ್ಮ ನೋಟ್ಸ್ ನಲ್ಲಿ ಬರ್ಕೊಟ್ಟಿದ್ದಾರೆ 25 ಮುಗಿದದ ಅಂತೇಳಿ. ಒಂದು ಎಕ್ಸ್ಟ್ರಾ ಎಲ್ಲಿಂದ ತಂದ್ರೆ ಅಂತ ಗೊತ್ತಿಲ್ಲ ನನಗೆ. 24 ಮುಗಿದಾವೆ. 25 ಪಾಯಿಂಟ್ಗೆ 25 ಮೆಟ್ಟಲು, 24 ಮೆಟ್ಲ ಹತ್ತಿದೆ. ನಾವೀಗ 25 ಮೆಟ್ಲಕ್ಕೆ ಬಂದಿದ್ದೀವಿ. ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ ಸ್ವಾತನ್ನಂ ನತು ಯಾಚ್ಯತಾಂ ವಿಧಿವಶಾತ್ ಪ್ರಾಪ್ತೇನ ಸಂತುಷ್ಯತಾಂ ಶೀತೋಷ್ಣಾದಿ ವಿಷಯ್ಯತಾಂ ನತು ವೃಥಾ ವಾಕ್ಯಂ ಸಮುಚ್ಚಾರ್ಯತಾಂ ಔದಾಸೀನ್ಯಮಭೀಪ್ಸ್ಯತಾಂ ಜನಕೃಪಾ ನೈಷ್ಠುರ್ಯಮುತ್ಸೃಜ್ಯತಾಂ. ಶುಚ್ ವ್ಯಾಧಿಶ್ಚ ಚಿಕಿತ್ಸ್ಯತಾಂ. ಒಂದು ರೋಗ, ವ್ಯಾಧಿ ಅಂದ್ರೆ ರೋಗ. ಏನ್ ರೋಗ ಅಂತ ಕೇಳ್ತೀರಾ? ಹಸಿವೆ ಅನ್ನೋದೇ ಒಂದು ರೋಗ. ಬಾಕಿ ರೋಗಗಳು ಗುಣ ಆಗುತ್ತಾವೆ, ಆದ್ರೆ ಈ ಹಸಿವೆ ಅನ್ನೋ ರೋಗ ನಮ್ಮ ಸಾವಿನ ಜೊತೆ ಇತ್ತು. ನಾವು ಯಾವತ್ತು ಸಾಯ್ತವೋ ಅವತ್ತ ಈ ಹಸಿವೆ ಅನ್ನೋದು ಮುಗಿತು. ಅಲ್ಲಿವರೆಗೂ ಹಸಿವೆ ಇತ್ತು. ಆದ್ರಿಂದ ಹಸಿವೆ ಅನ್ನೋದೇ ಒಂದು ರೋಗ. ಈ ಹಸಿವು ಇದೊಂದು ರೋಗವೇ ಆಗಿದ್ದರಿಂದಾಗಿ ರೋಗಕ್ಕೆ ಹೇಗೆ ಚಿಕಿತ್ಸೆಯನ್ನು ತಗೋತೀವೋ ಹಾಗೆಯೇ ಈ ಹಸಿವು ಕೂಡ ಏನ್ ತಗೋಬೇಕು? ಸ್ಥಿತಿ. ರೋಗ ಬಂದಾಗ ಹೇಗೆ ತಗೋತೀವಿ ಚಿಕಿತ್ಸೆ? ಡಾಕ್ಟರ್ ಹೋಗಿ ಪರೀಕ್ಷೆ ಮಾಡ್ತೀವಿ, ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಮಾತ್ರೆ ಕೊಂಡ್ಕೊತೀವಿ, ಬೆಳಿಗ್ಗೆ ಒಂದು ಮಾತ್ರೆ, ಮಧ್ಯಾಹ್ನ ಒಂದು ಮಾತ್ರೆ, ರಾತ್ರಿ ಒಂದು ಮಾತ್ರೆ, 5 ದಿವಸ ತಗೋಬೇಕು, 15 ಮಾತ್ರೆ ಕೊಂಡ್ಕೊತೀವಿ, ಅದನ್ನು ತಗೊಂಡ್ಬರ್ತೀವಿ. ಬೆಳಿಗ್ಗೆ ತಗೊಂಡು ಹೇಳಿದ್ರೆ ಈಗ ಯಾಕೆ ತಗೊಳ್ಳಿ ಅಂದ್ರೆ ಸಾಯಂಕಾಲ ರಾತ್ರಿ ತಗೊಳಕ್ಕೆ ಹೋಗೋದಿಲ್ಲ, ಬೆಳಿಗ್ಗೆ ತಗೊಂಡ್ರೆ ಆಯ್ತು. ಬೆಳಿಗ್ಗೆ ಎದ್ದು ರುಟೀನ್ ನೌಕರಿ ಕೆಲಸವಾಗೆ ಬೆಳಿಗ್ಗೆ ತಗೊಳ್ಳೋದು ಮಾತ್ರ ಬಿಡ್ತೀನಿ. ಆಮೇಲೆ ಆಫೀಸ್ ಹೋಗ್ಬೇಕಾದ್ರೆ ಮಾತ್ರ ತಗೊಂಡು ಹೋಗೋದಿಲ್ಲ, ಹೇಗೆ ಮಧ್ಯಾಹ್ನದ್ದು ಮರ್ತೋಯ್ತು, ರಾತ್ರಿ ಬಂದಾಗ ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಏನಾಯ್ತು ಈಗ ಅಂದ್ರೆ ರಾತ್ರಿದು ಮರ್ತೋಗ್ಬಿಟ್ಟು, ಅಯ್ಯೋ ಎಂತ ಆಘಾತ ಆಯ್ತು, ನಾ ತಗೊಳ್ಳೇ ಇಲ್ಲ, 1 ದಿವಸ 3 ಮಾತ್ರೆ ತಗೊಳ್ಳೇ ಇಲ್ಲಲ್ವಾ, ಏನಾಯ್ತು ಇಲ್ಲ ಅಂತೇಳಿ. 5 ದಿವಸನು ಹೀಗಾಗಬಾರ್ದು ಅಂತೇಳಿ 5 ದಿವಸದ 15 ಮಾತ್ರೆ ಒಂದೇ ಟ್ಯಾಬ್ಲೆಟ್ ಟಮಾರ್ ಅಂತ ಹಾಕೊಂಡ್ರೆ ಏನಾಗ್ತದೆ? ಇದು ಮರೆಯೋದು ಬಿಟ್ಬಿಡೋದು, ಮರೆಯೋದು ಬಿಟ್ಬಿಡೋದು, ಏನ್ ಮಾಡೋಣ ಈಗ? ರಾಮ್ ನಾಮ್ ಸತ್ಯ ಹೇ, ಏನ್ ಮಾಡ್ಲಿ ಹಾಗಾದ್ರೆ? ಹೇಗೆ ರೋಗ ಬಂದಾಗ ಸರಿಯಾದ ಸಮಯಕ್ಕೆ ಮಾತ್ರೆಗಳನ್ನ ನೀನು ತೆಗೆದುಕೊಂಡು ರೋಗವನ್ನು ಗುಣಪಡಿಸಿಕೊಳ್ಳುತ್ತೀಯೋ ಹಾಗೆಯೇ ಹಸಿವೆ ಅನ್ನೋದು ಒಂದು ರೋಗ. ಈ ರೋಗವನ್ನ ನೀನು ನಿಯತ್ತಿನಿಂದ ನಿಯಮಿತವಾಗಿ ನಿನ್ನ ಆಹಾರವನ್ನ ತೆಗೆದುಕೊಳ್ಳುವುದರ ಮೂಲಕವಾಗಿ ನೀನು ಈ ರೋಗವನ್ನ ನೀನು ಕಳೆದುಕೊಳ್ಳಬಹುದು. ಈ ರೋಗಕ್ಕೂ ಒಂದು ಚಿಕಿತ್ಸೆ ಬೇಕು, ಈ ರೋಗಕ್ಕೂ ಒಂದು ಔಷಧ ಬೇಕು. ಔಷಧ ನಿಯಮಿತ ಪ್ರಮಾಣದಲ್ಲಿರಬೇಕು. ಏನ್ ಸ್ವಾಮೀಜಿ ಔಷಧ? ಊಟ ಅನ್ನೋದೇ ಒಂದು ಔಷಧ. ಆದ್ರೆ ಇದು ನಿಯಮ ಬಿಟ್ಟು ಆಗಬಾರ್ದು. ಹೋದಾಗ ತಿಂದೆ, ಬಂದಾಗ ತಿಂದೆ, ಯಾವಾಗಲೂ ಬಾಯಿ ಆಡಿಸ್ಕೋತಾಯಿದ್ರು. ಅದಕ್ಕೆ ಎಲ್ಲಾ ಆಶ್ರಮದಲ್ಲಿ ಅಡಿಗೆ ಮನೆ ಮೇಲೆ ಬಂದಿರ್ತಾರೆ ಬಾಗಿಲ ಮೇಲೆ, ಒಳಗೆ ಪ್ರವೇಶವಿಲ್ಲ. ನೀವು ಬರ್ತೀರೇ ಇಲ್ಲ? ಇತ್ತ ಅಂದ್ರೆ ಯಾಕೆ ಹಾಕಿರ್ತಾರ ಅಂತಂದ್ರೆ, ಯಾರು ಒಳಗೆ ಒಳಗೆ ಬಂದವರೆಲ್ಲ ಹೊರಗೆ ಹೋಗುದಿಲ್ಲ. ಅದು ಏನ್ ಅಟ್ರಾಕ್ಷನ್ ಅಡಿಗೆ ಮನೆ ಗೊತ್ತಿಲ್ಲ. ಒಳಗೆ ಬಂದವರು ಯಾರು ಹೊರಗೆ ಹೋಗುದಿಲ್ಲ, ಮತ್ತೆ ಒಳಗೆ ಏನ್ ಮಾಡ್ತಾರೆ, ಬಾಯಿ ಅದು ಹೋಗಿಲ್ಲ. ಅದಲ್ಲ, ಇನ್ನು ಕೆಲವರು ತಿಂತಾರ ತಿಂತಾರ, ಎಷ್ಟರ ತಿಂತಾರಪ್ಪ ಅಂತಂದ್ರೆ, ನಮ್ಮನ್ನು ಹೇಳಿದ್ರೆ ಗುಂಟರ್ ಪ್ಯಾಸೆಂಜರ್ ಅಂತ. ಒಂದ್ಸಲ ಗುಂಟರ್ ಪ್ಯಾಸೆಂಜರ್ ನಮ್ಗೆ ಕುತ್ಕೋಬೇಕಾಗ, ಅದು ಬಳ್ಳಾರಿಗೆ ಹೋಗ್ಬೇಕಾಗಿತ್ತು, ಮತ್ತೆ ಬಳ್ಳಾರಿಗೆ ಬಂತು. ಅದು ಬಳ್ಳಾರಿಗೆ ಹೋಗ್ಬೇಕಾಯ್ತು, ಹುಬ್ಬಳ್ಳಿಯಿಂದ ಬಳ್ಳಾರಿ ಹೊರಟಿದ್ದೆ, ನಾನು ಗುಂಟರ್ ಪ್ಯಾಸೆಂಜರ್ ಕುತ್ಕೊಂಡೆ. ಏನು ಇದ್ದಿದ್ದಿಲ್ಲ, ಶರ್ಟ್ ಏನಿದ್ದಿಲ್ಲ, ಬರೀ ಒಂದು ಅಪ್ಪರ್ ಕ್ಲಾತ್ ಇತ್ತು, ಹಳದಿ ಬಣ್ಣದ ಅಪ್ಪರ್ ಕ್ಲಾತ್, ಹಳದಿ ಬಣ್ಣದ ಒಂದು ಪಂಚ. ಅದು ಉತ್ಕೊಂಡು ಒಂದು ಶೋಲ್ಡರ್ ಬ್ಯಾಗ್ ಇತ್ತು, ಅದು ಶೋಲ್ಡರ್ ಬ್ಯಾಗ್ ಇಟ್ಕೊಂಡು ಕೂತಿದ್ದೆ. ಕೂಡಲಿ ಜಾಗ ಸಿಕ್ತು, ಮೇಲಲ್ಲ ಸೀಟ್ ಮೇಲಲ್ಲ ನೆಲದ ಮೇಲೆ ಜಾಗ ಸಿಕ್ತು. ಆ ಕಿಟಕಿ ಹತ್ರ ಹಿಂಗೆ ಮಾಡ್ಕೊಂಡು ಕೂತಿದ್ದೆ. ಆ ನಂತರ ಇದು ಗುಂಟರ್ ಪ್ಯಾಸೆಂಜರ್ ಕೇಳಿದೆಯೋ, 10-10 ನಿಮಿಷಕ್ಕೆ 15 ನಿಮಿಷಕ್ಕೆ ನಿಂತ್ಕೋ ನಿಂತ್ಕೋ ನಿಂತ್ಕೋ ನಿಂತ್ಕೋ ಹೋಗೋದು. ನಿಂತಾಗೆಲ್ಲ ಇಡ್ಲಿ ವಾಲ, ಚಾಯ್ ವಾಲ, ಕಾಫಿ ವಾಲ ಎಲ್ಲರೂ ಬರೋರು. ಇದು ಕೂತ್ಕೊಂಡವರೆಲ್ಲ ಏನ್ ಮಾಡ್ತಿದ್ರು, ಸ್ವಾಮಿ ಆ ಕಡೆ ಚೂಡಂಡಿ, ಒಬ್ಬ ಕಪ್ ಚಾಯ್ ತೀಸ್ಕೊಂಡು ಅವನ ಮ್ಯಾಲ ಕೂತಿರ್ತಾನೆ. ನಾ ಇವನಿಗೆ ಹೇಳಿದೆ, ಅದೊಂದು ಚಾ ಬೇಕಂತ ಕೊಡಪ್ಪ, ಅದನ್ನ ತಗೊಂಡು ನಾನು ಮ್ಯಾಲ ಕೊಡ್ದೆ. ಅದು ಒಂದು ಚಮಚ ನನ್ನ ತಲೆ ಮೇಲೆ ಅಭಿಷೇಕ ಆಗ, ಆಮೇಲೆ ಅವ ಹಣ ಕೊಡ್ಬೇಕು, ಅದನ್ನ ತಗೊಂಡು ಮತ್ತೆ ನಾನು ಕೊಡ್ಬೇಕು. ಒಬ್ರ ಇಬ್ರ ಒನ್ ಟೈಮ್ ಎರಡು ಟೈಮ್ ಅಂದ್ರೆ ಪೂರಾ ರಾತ್ರಿ ಎಲ್ಲ ಇದೆ. ಆ ಕಡೆ ತೀಸ್ಕೊಂಡಿದೆ, ಈ ಕಡೆ ಈ ಕಚ್ಚಿದೆ, ಈ ಕಡೆ ಇದ್ದೇವೆ, ಈ ಕಡೆ ತೀಸ್ಕೊಂಡಿದೆ, ಆ ಕಡೆ ಕೊಡೋದು ತಗೊಂಬಂದು ಕೊಡೋದು ತಗೊಂಬಂದು. ಅವಾಗ ಅನಿಸ್ತು, ಎಷ್ಟು ಚಿಂತಾವಾಗಿ ಎಲ್ಲರೇ ಬರೇ ಚಿಂತಾವ್ ನೋಡು ಅಂತ ಬರೇ ಚಿಂತ. ಅದಕ್ಕೊಂದು ಅಳತೆ ಇಲ್ಲ, ಅದಕ್ಕೊಂದು ಕ್ರಮ ಇಲ್ಲ. ನಾಯಿಗಳಿದ್ರು ಊಟ ತಿಂದಿರೋದು ನಿಯಮ ಇದೆ, ಶಿಸ್ತುಬದ್ಧವಾಗಿ ಜೀವನ ನಡೆಸ್ತು, ಯಾವ ರೋಗನೂ ಹತ್ರ ಬರೋದಿಲ್ಲ. ನೆಗಡಿ ಬಂದ್ರು ಓಡಿದ್ರ, ಶೀತ ಬಂದ್ರು ಓಡಿದ್ರ, ತಣ್ಣ ಹಾಕೋ ಓಡಿದ್ರ, ಹೊಟ್ಟ ಹಾಕೋ ಓಡಿದ್ರ, ಓಡದ ಓಡದ ಯಾರತ್ರ ಡಾಕ್ಟರ್ ಓಡೋದು, ಅವ್ರಿಗೆ 100 ರೂಪಾಯಿ ಮೆಡಿಸಿಗೆ, 100 ರೂಪಾಯಿ ನುಂಗೋದು, ಮತ್ತೆ ಅಸಿಡಿಟಿ ಆಗೋದು, ಮತ್ತೆ ಓಡದೆ ಕಾನ್ಸ್ಟಿಟ್ಯೂಷನ್ ಆಗೋದು. ಆಸಿಡ್ ಹಾಕೊಳ್ಳಿ ಅಂತ ಹೋಗ್ತಾರೆ, ಆಂಟಾಸಿಡ್ ತಗೋ, ಆಂಟಾಸಿಡ್ ತಗೊಂಡ್ಕೊಳ್ಳಿ ಏನಾಗ್ತದೆ, ಮಲಬದ್ಧತೆ ಆಗ್ತದೆ. ಮಲಬದ್ಧತೆ ಹಾಕೊಳ್ಳಿ ಆಗ್ತದೆ, ಮೋಷಣ ಆಗೋದಿಲ್ಲ. ಅವನು ಮತ್ತೆ ಹೋಗೋದು ಮೋಷಣ ಆಡಿದ ಔಷಧ ತಗೋಬೋದು. ಆ ಮೋಷಣ ಆಡಿದ ಔಷಧ ತಗೊಂಡ್ಕೊಳ್ಳಿ ಏನಾಗ್ತದೆ, ಮತ್ತದು ನಿಲ್ಲೋದೇ ಇಲ್ಲ. ಮೋಷಣ ನಿಲ್ಲಕ್ಕೆ ಮತ್ತೊಂದು ಔಷಧ ತಗೊಂಡು ಎಲ್ಲ ಅನಿಯಮವಾದ ಅನಿಯಮಿತವಾದ ಅಶಿಸ್ತಿನ ಆಹಾರ ವಿಹಾರದ ಜೀವನ ಸಾಧು ಸಂತರಿಗೆ ಇದು ಒಳ್ಳೆಯದಲ್ಲ. ಇಲ್ಲಿ ಎಷ್ಟು ಜನ ಬರ್ತಾರೆ ಅಷ್ಟು ಜನ ಇದು ಅಂದರಿಗೆ ಬಾ, ಹೊರಗೆ ಯಾರಿಗೆ ಹೇಳಕ್ ಹೋಗ್ಬೇಕು. ಇಲ್ಲಿ ಒಳಗೆ ಇಲ್ಲಿ ಬಂದವರು ಇವರೆಲ್ಲ ಒಂದು 15,000 ತಿಂಗಳು ಇಲ್ಲಿ ಇದ್ಬಿಟ್ರು ಅಂತಂದ್ರೆ 90% ಇವರ ರೋಗಗಳೆಲ್ಲ ಗುಣ ಆಗಿದೆ. ಸತ್ಯ ಹೇಳ್ತೇನೆ, ಆರಾಮಾಗ್ಬಿಡ್ತಾರೆ. ಎಂತಾದ ರೋಗ ತಗೊಂಡ್ಬರ್ತಾರೆ ಆರಾಮಾಗ್ಬಿಡ್ತಾರೆ. ಯಾಕೆ ಆರಾಮಾಗ್ತಾರೆ ಅಂತ ನಾ ಕುತೂಹಲ ವಿಚಾರ ಮಾಡುದು. ಆ ಗಂಟೆ ಹೊಡೆದಾಗ ಆ ಟೈಮಿಗೆ ಬಂದ್ರೆ ಊಟ, ಆ ಟೈಮ್ ಬಂದ್ರೆ ತಿಂಡಿ. ಅಲ್ಲಿಗೆ ಏನಾಯ್ತು, ಅದು ಟೈಮಿಂಗ್ ಕಂಟ್ರೋಲ್ ಇನ್ಟೇಕಿಂಗ್ ಅದಲ್ಲ, ತಿಂಡಿನ ಇರ್ಲಿ, ಚಾಯ್ನ ಇರ್ಲಿ, ಕಾಫಿನ ಇರ್ಲಿ, ಊಟನ ಇರ್ಲಿ, ರಾತ್ರಿ ಊಟನ ಇರ್ಲಿ, ಅದು ಏನು ಇನ್ಟೇಕ್ ಅದ ಒಳಗೆ ತಗೊಂಬುದಿಲ್ಲ. ಅದಕ್ಕೆ ಏನಾಯ್ತು, ಅದಕ್ಕೊಂದು ರಸ್ತೆ ಸಿಕ್ತದೆ ನಂಬರ್ ಒನ್. ಎರಡನೇದೇನು ಅಂದ್ರೆ, ದೇವಸ್ಥಾನಕ್ಕೆ ಸಾಯಂಕಾಲ 6 ಗಂಟೆಗೆ ಕಂಪಲ್ಸರಿ ಹೋಗ್ಲೇಬೇಕು. ಇಲ್ಲಿ ಯಾರಿರ್ತಾರೆ ಅವ್ರು ಹೋಗ್ಲಿಕ್ಕೆ ಬೇಕು. ಈಗ ಅಲ್ಲಿ ಹೋಗ್ಬೇಕಂತಂದ್ರೆ ಪೂರಾ ಫುಟ್ಪಾತ್ ನಡ್ಕೋಕ ಹೋಗಿ ಗುಡ್ಡ ಹತ್ತಿ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಕೆಳಗಿಳಿದು ಬಂದು ತಮ್ಮ ರೂಮಿಗೆ ಹೋಗುತ್ತೆ. ಅಂದ್ರೆ ಏನಾಯ್ತು, ದಿನ ಕಂಪಲ್ಸರಿ ಅಷ್ಟು ಎಕ್ಸಸೈಸ್ ಉಂಟು. ಹೌದು, ಆಮೇಲೆ ಮಾನಸಿಕವಾಗಿ ಈ ಜ್ಞಾನ ದಾಸೋಹ, ಈ ಜ್ಞಾನ ಎನ್ನುವ ಆಹಾರ ಸದಾ ಸಿಗುತ್ತಿರ್ತದೆ. ಹೌದು, ಇವಿಷ್ಟು ಇದ್ಬಿಡ್ತು ಅಂತಂದ್ರೆ ನಿಮ್ಮ ಶರೀರ ಮನಸ್ಸು ಬುದ್ಧಿ ಎಲ್ಲ ಕರೆಕ್ಟ್ ಸೀಮಿತವಾಗಿರುತ್ತೆ. ದಟ್ಸ್ ಇಟ್. ಅಂದರಿಕಿಪ್ಪ ಅವ್ರಂತಾರೆ, ಏನ್ರಿ ಮಲಗುಂದ ಆ ಗುಡ್ಡದ ಗಣಪತಿ ಸೇವಾ ಮಾಡಿ ಬಂದ್ವಿ, 15 ದಿವಸ ಇದ್ದೀವಿ, ಆರಾಮಾಗ್ಬಿಡ್ತು ನೋಡಿ. ಆತಪ್ಪ ಹೇ ಗಣೇಶ, ಅಲ್ಲಿ ಇದ್ದುಕೊಂಡು ಇವ್ರ ರೋಗ ಎಲ್ಲ ಗುಣ ಮಾಡ್ತೀನಿ ಅಂತಂದ್ರೆ, ಇಂಥ ರೋಗಿಗಳು ಬರೋದು ಮತ್ತೆ ಬಂದು ಇಲ್ಲಿ ಗುಣ ಆಗ್ಬೋದ್ರು ಸಾಕು ನನಗೆ. ಅವ್ರು ಅಲ್ಲಿ ಇಲ್ಲಿ ಹೋಗಿ ಆ ಡಾಕ್ಟರ್ಗೆ ಸಿಕ್ಕಾಪಟ್ಟೆ ಫೀಸ್ ಕೊಡೋದಕ್ಕಿಂತ ಇಲ್ಲಿ ಬಂದು ಭಗವಂತನ ಸೇವೆ ಮಾಡಿ ಹೋಗಿ. ಅದನ್ನೇ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏ ಅರ್ಜುನ ನಿನ್ನ ಆಹಾರವನ್ನ ನಿಯಮಿತವಾಗಿ ತಗೋ. ಏನು ತಿನ್ನಬೇಕು ಅದನ್ನ ತಿನ್ನೋ. ನೀವು ರೋಗಕ್ಕೆ ಔಷಧ ಕೊಟ್ಟ ಹಿಂಗ ತಾನೆ, ಏನ್ ಮೆಡಿಸಿನ್ ತೊಗೋಬೇಕು ಅದೇ ಮೆಡಿಸಿನ್ ತೊಗೋಬೇಕು. ಅದು ಕೆಂಪದ ಇದು ಕೆಂಪದ ಅಂತ ಹೇಳಿ ನೀನು ಯಾವುದೋ ಒಂದು ಕೆಂಪು ನೋಡ್ಬಿಟ್ಟೆ ಅಂತಂದ್ರೆ, ರಾಮ್ ನಾಮ್ ಸತ್ಯ ಹೇ ಹೊರಟ್ಬಿಡ್ತೀವಿ. ಅದಕ್ಕೆ ಹೇಳ್ತಾರೆ ಶುದ್ಧ ವ್ಯಾಧಿಶ್ಚ ಚಿಕಿತ್ಸೆ. ಆದರೆ ನೀನು ಆ ಆಹಾರವನ್ನು ತೆಗೆದುಕೊಳ್ಳುವಾಗ, ಎಷ್ಟು ಚಂದದ ನೋಡ್ರಿ, ಆ ಆಹಾರವನ್ನು ತೆಗೆದುಕೊಳ್ಳುವಾಗ ಹಸಿವೆ ಇದೊಂದು ರೋಗ, ಇದಕ್ಕೆ ನೀನು ಕೊಡಬೇಕಾದಂತಹ ಚಿಕಿತ್ಸೆ ಯಾವುದು, ಆಹಾರ. ಆ ರೋಗಕ್ಕೆ ನೀ ಕೊಡಬೇಕಾದೇನು, ಆಹಾರ. ಆದ್ರೆ ಆಹಾರವನ್ನು ಹೇಗೆ ಕೊಡಬೇಕು, ಭಿಕ್ಷ ಔಷಧಂ ಭುಜ್ಯತ. ಆಹಾರನ ತೆಗೆದುಕೊಳ್ಳುವಾಗ ಹೇ ಸಾಧು, ಹೇ ಬ್ರಹ್ಮಚಾರಿ, ನೀನು ಆಹಾರನ ತೆಗೆದುಕೊಳ್ಳುವಾಗ ಅದು ನನ್ನ ಆಹಾರ, ನಾ ದುಡ್ದ ಆಹಾರ, ನಾನ್ ರೇಷನ್ ತಂದ ಆಹಾರ, ನಾನು ಅಡಿಗೆ ಮಾಡಿದ ಆಹಾರ, ನನ್ನ ರುಚಿಗೆ ತಕ್ಕಂತ ಮಾಡಿದ ಆಹಾರ ಅಂತ ಸ್ವೀಕಾರ ಮಾಡಬಾರದು. ಮತ್ತೆ ಹೇಗೆ ಸ್ವೀಕಾರ ಮಾಡಬೇಕು, ನಾನು ಯಾಚಕ, ಆ ತಾಯಿ ಅನ್ನಪೂರ್ಣಾದೇವಿ ಅವಳು ಕೊಡುವವರು. ನಾನು ಯಾಚಕ, ಭಿಕ್ಷುಕ, ನನಗೆ ಕೊಡು, ನನಗೆ ಕೊಡು ತಾಯಿ, ನನಗೆ ಹಸಿವಾಗಿದೆ ಕೊಡು. ಭಗವತಿ ಭಿಕ್ಷಾಂ ದೇಹಿ, ಭಗವತಿ ಭಿಕ್ಷಾಂ ದೇಹಿ, ಈ ತಾಯಿ ನನಗೆ ಭಿಕ್ಷೆಯನ್ನು. ಅದೇ ನೀವು ಪ್ರಾರ್ಥನೆ ಮಾಡೋದು. ಅನ್ನಪೂರ್ಣೇ ಸದಾ ಪೂರ್ಣೇ ಶಂಕರ ಪ್ರಾಣವಲ್ಲದೆ, ಎಲ್ಲ ವಿಶೇಷಣ. ಯಾರು ನೀನು? ಶಂಕರನ ಪ್ರಾಣವೇ ನೀನಾಗಿದೀಯ. ಅವನು ವಲ್ಲಭ, ನೀನು ವಲ್ಲಭೆ. ನನಗೆ ಈ ಭಿಕ್ಷೆ ಅನ್ನಪೂರ್ಣ ಸದಾ ಪೂರ್ಣ ನೀನು. ನೀನು ಅಕಸ್ಮಾತ್ ಆಗಿ ಒಂದು ಸಲ ಪೂರ್ಣತ್ವವನ್ನು ಹೊಂದಿಲ್ಲ, ನೀ ಸದಾ ಪೂರ್ಣ ಸ್ವರೂಪಳೇ ಆಗಿದ್ದೀಯ, ಅಕ್ಷಯವಾಗಿದ್ದೀಯ. ನನಗೆ ಈ ಭಿಕ್ಷೆಯನ್ನು ಕೊಡು. ಯಾಕೆ ಕೊಡ್ಬೇಕಪ್ಪ ನಾನು ನಿನಗೆ? ಜ್ಞಾನ ವೈರಾಗ್ಯ ಸಿದ್ಧ. ನನಗೇನು ಬೇಕು? ಜ್ಞಾನ. ದೇಶಪಾಂಡೆ ಅಂತ ಅವರಿದ್ದು, ಮೇಜರ್ ದೇಶಪಾಂಡೆ. ಅವ್ರ ಮನೆಯಾಗ ಊಟಕ್ಕೆ ಹೋಗಿ ಪ್ರಸಾದಕ್ಕೆ ಹೋಗಿದ್ದೆ. ಆವಾಗ ನೀರಿದೆ, ನೀರಿನ ಬಾಟ್ಲೆ ಎಲ್ಲ ಇರ್ತೀನಿ ಅಲ್ಲಿದೇನು ಹೋಗ್ಬೇಕ ತುಂಬ. ಯಾಕೋ ತುಂಬ ಡ್ರೈ ಅನಿಸ್ತದೆ. ಬೆಳಿಗ್ಗೆ ಈಗ ಹೊಸ ಈ ಫ್ಯಾನ್ ಇರಬೇಕು. ನಂದು ಹಂಗೆ ಅದು ಇದು ಡೈರೆಕ್ಟ್ ಆಗಿ ಹೊಡಿತು, ಅದು ಡೈರೆಕ್ಟ್, ಅದು ಒಂದು ಆಸೋಲೇಷನ್. ಆ ತಾಯಿ ಅಕ್ಕಡಿಗೆ ಮುಖ ಮಾಡಿ ಚಪಾತಿ ಮಾಡ್ತಿದ್ರು, ನಾನು ಇಲ್ಲಿ ಊಟಕ್ಕೆ ಹೋಗಿದ್ದೆ. ಅವು ಎರಡು ಸಣ್ಣ ಸಣ್ಣ ಮಕ್ಕಳಿದ್ವು, ನಾವು ಸ್ವಾಮಿ ಜೊತೆ ಕೂಡ್ತೀವಿ ಅಂತ ನಾನು ಬಾ ಕೂಡಬಾರ್ದು, ಒಂದಿಲ್ಲೇ ಒಂದಿಲ್ಲೇ ಕೂಡಿಸ್ಕೊಂಡು ಕೂತ್ಕೊಂಡೆ. ಆ ತಾಯಿ ಚಪಾತಿ ಮಾಡ್ತಾನೆ ಮಾಡ್ತಾನೆ ಹೇಳ್ತು, ಏನು ಮಕ್ಕಳಿಗೆ ಹೇಳ್ತು, ಹೇಳೋ ಹ್ಞೂ ಹೇಳೋ ಹೇಳೋ ಅಂತ ಕೂತ್. ಅವು ಮಕ್ಕಳು ಶುರು ಮಾಡಿದ್ರು. ಏನು ಶುರು ಮಾಡಿದ್ರು ಅಂದರೆ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲದೆ ಭಕ್ತಿ ಜ್ಞಾನ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚಪಾರ. ಉಂಗ್ಲಿಕ್ಕೆ ಇಟ್ಟಿರುತ್ತೆ. ಏನು ಹೊಸ ಮಂತ್ರ ಹೇಳ್ತಿರ್ಬೋದು? ಏನಮ್ಮ ಯಾರು ಕಲ್ಸಾರಿ ಮಂತ್ರ? ನಾನೇ ಕಲ್ಸ. ಮತ್ತೆ ಹಿಂಗಿಲ್ಲಲ್ಲ, ಅದೊಂಥರ ಬೇರೆ ಇದೆ. ಇಲ್ಲ ನನಗೆ ಅದು ಬೇಡ, ನಾ ಹಿಂಗೆ ಕಲ್ಸ. ಏನು ಬೇಡ ನನಗೆ? ಏನು ವಾಕ್ಯ ಏನದು? ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ. ನಮ್ಮ ಮಕ್ಕಳಿಗೆ ಜ್ಞಾನ ಇರಲಿ, ವೈರಾಗ್ಯ ಬರೋದು ಬೇಡ. ಅದಕ್ಕೆ ನಾನು ಚೇಂಜ್ ಮಾಡಿ ಭಕ್ತಿ ಜ್ಞಾನ ಸಿಗ್ತೇನೆ. ಉದ್ಧಾರ ಆಗಲ್ಲ. ಪಕ್ಕದ ಮನೆಯವರು ವಿವೇಕಾನಂದ ಆದ್ರೆ ಪರವಾಗಿಲ್ಲ, ನಮ್ಮನೆಯೊಳಗೆ ಯಾರು ವಿವೇಕಾನಂದ ಆಗಬಾರ್ದು. ನಾವು ಅವಿವೇಕಿಗಳಾಗಿ ಜೀವನ ಮಾಡೋದು ನಮ್ಮ ಜನ್ಮ ಸಿದ್ಧ ಹಕ್ಕು. ನಿಮ್ಮನ್ನ ಮಜಾ ಹೋಗ್ತಾನೆ ಪರವಾಗಿಲ್ಲ, ದೇಶಕ್ಕೆಲ್ಲ ಒಳ್ಳೆ ಸೇವಾ ಅಂತ ಹೋಗ್ಲಿ ಹೋಗ್ಲಿ. ಅಲ್ಲ ನಿಮ್ಮ ಮಗನನ್ನು ಕಳಿಸ್ಕೊಂಡ ಜೊತೆಗೆ, ಅಯ್ಯ ನಮ್ಮ ಮಗ ಬೇಡ ಬೇಡ. ಇದು ನಮ್ಮ ಭಾರತ ದೇಶದ ಪದ್ಧತಿ. ನೋಡಿ ಎಲ್ಲ ಭಾರಿ ಮಜಾ ಆಗ. ವಾಜಪೇಯಿ ವಾಸ್ ಬ್ರಹ್ಮಚಾರಿ, ನಾವು ಮೋದಿ ಇಸ್ ಆಲ್ಸೋ ಬ್ರಹ್ಮಚಾರಿ. ಮೋದಿ ಮತ್ತೆ ಅಲ್ಲಿ ಪೇಪರ್ ತುಂಬಬೇಕಾಗ್ಬೇಕು. ಅದು ಅವ ಒಂದು ದಿವಸನು ಅಲ್ಲಿ ಇಲ್ಲ, ಒಂದು ದಿವಸ ಸಂಸಾರ ಮಾಡಲಿಲ್ಲ. ಅವ ಮಾಡ್ಕೋಬೇಕು ಅಂತ ಮಾಡಿದ್ದು ಅಲ್ಲ, ಅದು ಬಾಲ್ಯ ವಿವಾಹ. ಬಾಲ್ಯ ವಿವಾಹ ಕ್ಲೀನ್ ಆಗಿ ಎಲ್ಲ ಗಿಸು ಗಿಸು ಎಲ್ಲ ಇದೆ. ಅದು ಮದುವೆ ಹಾಗೇನ ಅಂತೀಯ ಹಾಗೆ ಆದ್ರೂ ಬ್ರಹ್ಮಚಾರಿ ಹಾಗೆ ಸಮಾಧಾನ ಆಯ್ತಾ. ಅವನ ಮದುವೆ ಆದ್ರೂ ಕೂಡ ಅವನ ಜೀವನ ಹೇಗೆ ಮಾಡಿದ್ರೆ ಬ್ರಹ್ಮಚಾರಿ ಜೀವನ. ಈಗ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರಾಗ್ತಾರೆ ಅಂತ ಈಗನೇ ಲೆಕ್ಕ ಹಾಕಿದ್ರು ಕೂಡ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಬ್ರಹ್ಮಚಾರಿನೇ ಆಗ ಆವಾಗಲೇ ಈ ದೇಶ ಮತ್ತೆ ಮೇಲೆ ಬರ್ತದೆ. ಅದಂಗೆ ಬರೋದಿಲ್ಲ, ಕಾರಣ ಇದೆ ಅದಕ್ಕೆಲ್ಲ. ಬಹಳ ಪುಷ್ಟಿಕರವಾದ ಕಾರಣಗಳಿವೆ, ಮತ್ತೆ ಅಂದ್ರೆ ಸತ್ಸಂಗಗಳಿವೆ. ಸೊ ಈ ನಾನು ಏನಾದರೂ ನಾವು ಯಾರೇ ಆಗಲಿ ಏನಾದರೂ ಒಂದು ವೇಳೆ ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ತಂದ್ಕೋಬೇಕು ಅಂತ ಮನಸ್ಸಿದ್ದದ್ದಾದರೆ ಹೇಗೆ ಬದಲಾವಣೆ ತಂದ್ಕೋಬೇಕು ಅಂತಂದರೆ ಮೊದಲು ನಮ್ಮದನ್ನು ನಾವು ಸೆಟ್ರೇಟ್ ಮಾಡ್ಕೋಬೇಕು. ಯಾರದೋ ಆಧಾರದಲ್ಲಿ ಅಲ್ಲ, ಯಾರದೋ ಪ್ರೆಷರ್ನಲ್ಲ, ಯಾರದೋ ಆಬ್ಲಿಗೇಷನ್ದಲ್ಲ. ಯಾರ ಅಪ್ಲಿಕೇಶನ್ನು, ಯಾರ ಪ್ರೆಷರು ಏನು ಬೇಡ ನಮಗೆ. ನನ್ನದೇ ಆಧಾರದಲ್ಲಿ ನನ್ನ ಜೀವನವನ್ನು ಸೆಟ್ರೇಟ್ ಮಾಡ್ಕೋಬೇಕು. ಆವಾಗ ನಾವು ಮುಕ್ತವಾಗಿ ಒಂದು ಒಲಿತೀವಿ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಿಕ್ ಬಯಸ್ತೇನೆ ಏನು ಅಂತಂದ್ರೆ, ಅಕಸ್ಮಾತ್ ನಮಗೆ ಹಸಿವಿಯಾಗಿ ಊಟ ಮಾಡುವಂತ ಪ್ರಶ್ನೆ ಬಂದದ್ದಾದ್ರೆ ನಮ್ಮ ಮನೋಭಾವ ನನ್ನ ಜೀವನ ಹಿಂಗದಪ್ಪ, ಐ ಹ್ಯಾವ್ ಸೆಟ್ ಮೈ ಲೈಫ್ ಲೈಕ್ ದಿಸ್, ಐ ಹ್ಯಾವ್ ಸೆಟ್ ಇಟ್. ಏನು ಏನು ನನಗೆ ಆಹಾರ ಸಿಗುತ್ತದೆ ಅದು ಭಿಕ್ಷಾ ಮಾತ್ರ. ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಸುಂದರವಾದಂತಹ ವಚನ ಇದು, ಅಕ್ರಮಹರಿಯ ವಚನ. ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಜಾರಿ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನು ಎತ್ತಿಕೊಂಬುವ ಮುನ್ನ ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ ಚನ್ನ ಮಲ್ಲಿಕಾರ್ಜುನ. ಇದು ಸಾಧುಗಳ ಲೈಫ್ ಅಂದ್ರೆ ಹೀಗಿರ್ಬೇಕು, ಸಂತರ ಜೀವನ ಅಂದ್ರೆ ಹೀಗಿರ್ಬೇಕು, ಶರಣರ ಜೀವನ ಅಂದ್ರೆ ಹೀಗಿರ್ಬೇಕು, ವೇದಾಂತ ಸಾಧಕರ ಜೀವನ ಅಂದ್ರೆ ಹೀಗಿರ್ಬೇಕು. ಭಿಕ್ಷಾಭಾವ, ವಿನೀತ ಭಾವ, ಯಾಚಕ ಭಾವ. Honestly, I am telling you, this minute I live like that, this is the first lesson I learned from Swami Chinmayananda. Avaru helidru, ondu maneyinda ondu lota neeru nee keli bedi iskondutiyadare aa ondu lotada runavanna muttasalikke neenu 10 janma etti varbekadu. Vichara maadi naavu hengi irbe. ಪ್ರತಿದಿನ ಭಿಕ್ಷೌಷಧಂ ನಿತ್ಯಂ, ಬೆಳಿಗ್ಗೆ ಒಂದ್ಸಲ, ಮಧ್ಯಾಹ್ನ ಒಂದ್ಸಲ, ಸಂಜೆ ಒಂದ್ಸಲ. ಯಾಕೋ ಮೂರು ನಾಲ್ಕು ದಿವಸ ಸಮಯನೇ ಸಿಗಲಿಲ್ಲ ಊಟ ತಿಂಡಿಗೆ ಅಂತೇಳಿ ಒಂದೇ ದಿವಸಕ್ಕೆ ಹತ್ತು ದಿವಸದ ಊಟ ಮಾಡಿದ್ರೆ, ಒಂದೇ ದಿನನ ಹತ್ತು ದಿವಸದ ಊಟ ಮಾಡ್ಬಿಡೋದು ಯಾಕೋ ಚಿಂತೆಯ ರಾಕ್ಷಸ ತಿಂದಂಗೆ, ನಾಳೆ ಸಿಗ್ತದೋ ಇಲ್ಲೋ. ಹಾ ಸಿಕ್ಕಿದ್ದ ಚಾನ್ಸ್ ಇಂಥ ಜನಕ್ಕೇನು ಹೇಳಿ, ಒಂದು ಊಟಕ್ಕೆ ಒಂದು ಶಿಸ್ತಿಲ್ಲ, ತಿನ್ನೋದ್ರಲ್ಲಿ ಒಂದು ಶಿಸ್ತಿಲ್ಲ. ಲೈಫ್ ಇಸ್ ಅ ರಚೆಡ್ ಲೈಫ್. ಹೌ ದೇ ಲಿವ್ ಲೈಕ್ ಅನಿಮಲ್ಸ್, ಪ್ರಾಣಿಗಳಂತೆ ಜೀವನ ಮಾಡ್ತಾರೆ. ಹೋಗಿ ನೋಡಿ ಆ ಸಾಯಂಕಾಲ ಆ ದರ್ಶಿನಿ ಒಳಗೆ ಪಾನಿಪುರಿ ಮಸಾಲ ದೋಸೆ ಅವಾಗ ಗೋಬಿ ಮುಂಚಿರು ಅದ ಅಲ್ಲಿ ಹೋಗಿ ನಿಂತ್ಕೊಂಡು ತಿಂತಿರ್ತಾವಲ್ಲ, ಅವ್ರು ಹೆಂಗ್ ತಿಂತಾವ್ ನೋಡಿದ್ರಿ, ನೋಡ್ರಿಪ್ಪ ಪ್ಲೀಸ್ ನೋಡ್ರಿ, ನೋಡಿದ್ರೆ ಗೊತ್ತಾಗ್ತದೆ ಹೆಂಗ್ ತಿಂತಾವ್ ಗೊತ್ತಿದೆ. ಅದು ಹಿಂಗೆ ಪ್ಲೇಟ್ ಇರ್ತದಲ್ಲ, ಅದು ಹಿಂಗೆ ಹಿಡ್ಕೊಂಡಿರ್ತಾರೆ, ಹಿಡ್ಕೊಂಡಿರ್ತಾರೆ. ಅವ ಒಂದೊಂದೇ ಇಡ್ತಾನ, ಇಟ್ಟ ಅಸಂಖ್ಯ ಅದ ಹಿಂಗ ತಗೊಂಡು ಹಿಂಗ ಬಾಯೋ ಹಾಕೋದ್ರೊಳಗೆ ಒಂದು ನೊಣ ಬಂದ್ಬಿಟ್ಟು, ಅದು ಒಳಗೆ ಹೋಗಿ ಬಿಡ್ತು. ಅಥವಾ ಒಂದು ನಾಲ್ಕು ನೊಣ ಹಿಂಗ ಹರಾರಿ ಮಸಾಲೆ ಮುಸು ಮನೆಯೊಳಗೆ ರುಚಿ ರುಚಿಯಾಗಿ ದೋಸೆ ಮಾಡಿಕೊಡ್ತಾಳಿ, ತಿಂದು ಹೋಗ್ರಿ ರುಚಿಯಾಗಿ ದೋಸೆ ಮಾಡಿದ್ವಿ. ಹಾ ನೀಡ ಆಮೇಲೆ ಸರಿ ತಿಂಡಿ ಟೈಮ್ ಬಂದಾಗ ಟೈಮ್ ಆಗ್ಯದ ಹೋಗ್ಬೇಕು, ಈಗ ತರಿಸ್ಬೇಕು ಹೋಗುವ ಹೋದ್ಮೇಲೆ ಸ್ಟ್ಯಾಂಡ್ ಹೋಗುತ್ತ ಇನ್ನೂ 20 ಸ್ಟ್ಯಾಂಡ್ ಬಾಜುಕ ಕಾಮತ್ ಉಪಚಾರ ಒಳಗೆ ಹೋಗ್ತಾ ಅದೊಂದು 50 ರೂಪಾಯಿ ಕೊಟ್ಟು ಒಂದು ದೋಸೆ ತಗೋ ಚಿಂತ ಆಫೀಸಿಗೆ ಹೋಗ್ತಾ ನಾ ವಿಚಾರ ಮಾಡಿದೆ ಇತಿ ರುಚಿ ರುಚಿಯಾಗಿ ಫ್ರೆಶ್ ದೋಸೆ ಮಾಡಿ ಫ್ರೆಶ್ ಆಲೂಗಡ್ಡೆ ಪಲ್ಯ ಮಾಡಿ ರುಚಿ ಮಾಡಿ ಬೆಣ್ಣೆ ಹಚ್ಚಿ ಕೊಟ್ಟರೆ ಅಂತ ತರಿಸಿದ ಅಲ್ಲಿ ಹೋಗಿ 50 ರೂಪಾಯಿ ಕೊಟ್ಟು ಒಂದು ದೋಸೆ ತಿಂದ ಈ ಮನೆಯಾಗ ಅಕಸ್ಮಾತ್ ಅವನು ದೋಸೆ ತಿನ್ಲಿಕ್ಕೆ ಕುತ್ಕೊಂಡ ಅಂತಂದ್ರೆ ಕಡಿಮೆ ಕಡಿಮೆ 4 ದೋಸೆ ಒಳಗೇನು ತಿನ್ನುವುದಿಲ್ಲ ಅಲ್ಲಿ 50 ರೂಪಾಯಿ ಕೊಟ್ಟಿರ್ತಾನೆ ನೋಡ್ರಿ 4 ದೋಸೆ ಕೇಳ್ತಾನೆ ಅಲ್ಲಿ ಹೆಂಗೆ ಒಂದೇ ದೋಸಕ್ಕೆ ಹೊಟ್ಟೆ ತುಂಬುತ್ತದೆ ಇದು 4 ದೋಸೆ ಆಗಿ ಏನ ಅಷ್ಟೊಂದಾಗ 4 ದೋಸೆ ಕೊಡ್ತಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಎಲ್ಲಿ ತಾಳ ತಪ್ಪಿದೆ ನಾವು ವಿಚಾರಕ್ಕೆ ವಿಚಾರ ಮಾಡ್ರಿ ನಾ ಬರೇ ಇಂಥ ಕ್ಷುಲ್ಲಕ್ಕೆ ವಿಚಾರ ಮಾಡೋದು ಜಾಸ್ತಿ ಯಾವಾಗ ನನಗೆ ವಿಚಾರಕ್ಕೆ ಭಾರಿ ಪಾಠ ಕಲಿತು ಅಲ್ಲಿ ಒಂದು ದೋಸಕ್ಕೆ ಹೊಟ್ಟೆ ಹೆಂಗೆ ತುಂಬಿದ್ರು ಇಲ್ಲಿ 4 ದೋಸೆ ತಿಂದ್ರು ನಿನ್ನ ಹೊಟ್ಟೆ ಯಾಕೆ ತುಂಬಲಿಲ್ಲ ಅದ ಹಿಟ್ಟು ಅದ ದೋಸ ಅದ ಪಲ್ಯ ಹೇಳ್ತೇನೆ ಯಾಕೆ ಹೊತ್ತು ತುಂಬಂದ್ರೆ ಇಲ್ಲಿ ಶುದ್ಧ ಇರ್ತದೆ ಅದು ನಾಲಿಗೆ ರುಚಿ ಹತ್ತದು ಅಲ್ಲಿ ಹೆಂಗಿರ್ತದ ಅಂತಂದ್ರೆ 4 ದಿವಸದ ಹಳೆ ಎಣ್ಣೆ ಹಂಚಿ ಹತ್ತು ಎಣ್ಣೆ 4 ದಿವಸದ್ದು ಅದ ಮೊನ್ನೆ ಬೊಂಡಾ ಕರೆದು ಉಳಿದಿರ್ತದೆ ನಿನ್ನೆ ಬಜ್ಜಿ ಕರೆದು ಉಳಿದಿರ್ತದೆ ಇವತ್ತು ಮತ್ತೊಸ್ ಎಣ್ಣೆ ಕುಡಿಸ್ತೀನಿ ಅಂತೂ ಇಂತೂ ಎಣ್ಣೆ ಅಂತೂ ಅದ ಆದ್ರೆ ಎಲ್ಲ ಒಂದು ನಮೂನಿ ಚೌಚೌ ಎಣ್ಣೆ ಆ ಚೌಚೌ ಎಣ್ಣೆ ಹಚ್ಚಿ ಅದು ಹೆಂಗ ಹಚ್ತಾನೆ ಜ್ಯೂಸರ ಕೊರು ಪೊರಕ್ಕೆ ತಗೊಂಡು ಮರ ಯಾರು ಆ ಪೊರಕ್ಕೆ ತಗೊಂಡು ಹಚ್ಚಿ ಆಮೇಲೆ ದೋಸೆ ಹಾಕಿ ಅದನ್ನ ಹಳ್ಳ ಮುಳ್ಳ ಮಾಡಿ ಅವನ ಪಲ್ಯ ಹಾಕಿ ಖಾರ ಪುಡಿ ಹಾಕಿ ಅದನ್ನು ಕೊಡ್ತಾನೆ ಕೊಟ್ಟಮೇಲೆ ಅವು ಅದು ಬೇರೆ ದಾರಿನೇ ಇರಲ್ಲ ಟೇಬಲ್ಲು ಚೇರು ಏನಿರೋದಿಲ್ಲ ನಿಂತ್ಕೊಂಡು ತಿನ್ನಬೇಕು ಅವ ನಿಂತ್ಕೊಂಡು ತಿನ್ನಬೇಕಾದ್ರೆ ಅಲ್ಲಿ ಒಳಗೆ ಎಲ್ಲರೂ ನಿಂತ ಜಾಗ ಸಿಗ್ತದೆ ಅಂಗಡಿಯಿಂದ ಹೊರಗೆ ಹೋಗಿ ನಿಂತ್ಕೊತಾನೆ ಹೊರಗಾದ್ರೆ ನಮ್ಮ ದೇಶದೊಳಗೆ ಎಲ್ಲೋ ಮೂಲೆ ಒಂದು ಸ್ವಲ್ಪ ರಸ್ತೆ ಇರ್ತದೆ ಬಾಕಿದಾಗ ಚರಂಡಿನೇ ಇರ್ತದೆ ಹೀಗಾಗಿ ಆ ಚರಂಡಿ ದಂಡಿ ಮೇಲೆ ನಿಂತ್ಕೊಂಡು ನಾವು ತಿನ್ನಬೇಕು ನಮ್ಮ ಓಣ್ಯಾಗ ಚರಂಡಿ ದಂಡಿ ಮೇಲೆ ಬೆಳಿಗ್ಗೆ ಮಕ್ಕಳು ಕೂಡ್ತಾವೆ ಯಾಕ್ರಿ ಹಿಂಗ್ ಮಾಡ್ತೀರಿ ಇದು ಲೈಫ ಎಲ್ಲದೆ ದನಗಳ ದನಗಳಂತೆ ನಿಂತ್ಕೊಂಡು ದನ ನಿಂತ್ಕೊಂಡು ತಿಂತಾವ ಕೂತ್ಕೊಂಡಿದ್ದು ತಿನ್ನುದಿಲ್ಲ ನಾಯಿ ನಿಂತ್ಕೊಂಡು ತಿಂತಾವ ಕೂತ್ಕೊಂಡು ತಿನ್ನುದಿಲ್ಲ ಎಲ್ಲಾ ಪ್ರಾಣಿಗಳು ನಿಂತ್ಕೊಂಡು ತಿಂತಾವ ಮನುಷ್ಯನಿಗೆ ಒಬ್ಬನಿಗೆ ಮಾತ್ರ ಕೂತ್ಕೊಂಡು ತಿನ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮನೆಯೊಳಗೆ ಅಜ್ಜ ಹೇಳ್ತಿರ್ತಾಳ ಏ ಮಗ ಕೂತ್ಕೊಳ್ಳು ಕೂತ್ಕೊಂಡು ಚಾ ಕುಡಿಯೋ ನಿಂತ್ಕೋಬೇಡ ಕೂತ್ಕೊಳ್ಳು ಉಪ್ಪಿಟ್ಟು ತಿನ್ನೋ ಕೂತ್ಕೊಳ್ಳು ಕೂತ್ಕೊಂಡು ಉಪ್ಪಿಟ್ಟು ತಿನ್ನೋ ಅಂತ ಮಧ್ಯ ಅಜ್ಜ ಹೇಳ್ತಿರ್ತಾಳ ನಮ್ಗೆ ಈಗೆಲ್ಲ ಮಾಡರ್ನ್ ಎಲ್ಲ ಸ್ಟ್ಯಾಂಡಿಂಗ್ ಅಂಡ್ ಈಟಿಂಗ್ ಸ್ಟ್ಯಾಂಡಿಂಗ್ ಅಂಡ್ ಈಟಿಂಗ್ ತಗಳಪ್ಪ ಅದು ನಿಂತ್ಕೊಂಡು ಘಟದಂಡಿ ಮೇಲೆ ತಿಂತಾ ಇದ್ರೆ ನಾನಾ ರೀತಿ ಅಂತ ಮಸಾಲೆ ಎಲ್ಲ ಹುಳ ಬಂದು ಹಾರಾಡಿ ಕುಡಿದಾಡಿ ಕೂತ್ಕೊಂಡು ಎಷ್ಟು ರುಚಿ ಯಾಕೆ ಇರ್ತದೆ ಅಂತ ಗೊತ್ತಾಗ್ತದೆ ನಮಗೆ ಬರೀ ಹಣ ಜಾಸ್ತಿ ಕೊಟ್ಟಿವ ಅಂತ ರುಚಿ ಇರೋದಿಲ್ಲದು ಜೊತೆಗೆ ಇವರೆಲ್ಲ ಆ್ಯಡ್ ಆಗ್ತಾರೆ ಮಸಾಲೆ ಎಲ್ಲ ಆ್ಯಡ್ ಆಗ್ತಾರೆ ಇದೊಂದು ಲೈಫ ಎಲ್ಲರೇ ಇದೊಂದು ಜೀವನವೇ ಎಲ್ಲರೇ ಮನೆಯೊಳಗೆ 50 ದೋಸೆ ಮಾಡ್ತೀರಿ ಎಲ್ಲರೂ 5 ದೋಸೆ ತಿನ್ನಿ ಚಂದಾಗಿ ಹರ್ಕೊಂಡು ಮಾತಾಡ್ಕೊಂಡು ಶುದ್ಧವಾದ ಬೆಣ್ಣೆ ಶುದ್ಧವಾದ್ದೆಲ್ಲ ಅದು ಡಾಲ್ಡ ಹಾಕ್ತಾರೆ ಪ್ರತಿದಿನ ಭಿಕ್ಷೌಷಧಂ ಇಲ್ಲಪ್ಪ ನಾ ಏನ್ ಹಂಗ ಮಾಡಿಲ್ಲ ನಾ ಹಂಗ ಹೇಳುದಿಲ್ಲ ನಾ ಹಾಗೆ ಹೇಳುದಿಲ್ಲ ನಾನೇ ಹೇಳ್ತೀನಿ ಒತ್ತಡ ಹೋಗಿ ಆರೋಗ್ಯಕರವಾದ ಹೋಟೆಲ್ಗೆ ಹೋಗಿ. ಆದರೆ ಅಗ್ನಿ ಆರೋಗ್ಯ ಇರಬೇಕು, ಶುದ್ಧ ಇರಬೇಕು, ಸ್ವಚ್ಛ ಇರಬೇಕು. ಸ್ವಚ್ಛವಾದದ್ದು ಏನು ಅದನ್ನಷ್ಟೊತ್ತು ನಾನು ಹೋಗ್ತೇನೆ, ನಾ ರೆಸ್ಟೋರೆಂಟ್ಗೆ ಹೋಗ್ತೇನೆ, ನನ್ನ ಜೊತೆನೇ ಜನರು ಕರ್ಕೊಂಡು ಹೋಗ್ತೀನಿ ನಾನು, ನನಗೆ ಯಾವ ಸ್ವಾರ್ಥ ಇಲ್ಲ. ಆದರೆ ಹಾಗೆ ಕಚ್ಚಡ ಪಚ್ಚಡ ಜೀವನ ನಾ ಮಾಡೋದಿಲ್ಲ, ಅದೇ ಚೀಪ್ ಜೀವನ, ಆಗ ಚೀಪೆಸ್ಟ್ ಜೀವನ. ಹೊಟ್ಟೆಗೆ ಹೋಗಬಾರ್ದು ಅಂತ ಹೇಳೋದಿಲ್ಲ, ಬದುಕು ಉಳಿಯೋದು ಒಂದು ಸವಾಲು ಇದೆ ಈಗಿನ ಕಾಲದಲ್ಲಿ, ನಮ್ಮಂತವ್ರು ಬದುಕು ಉಳಿಯೋದು ಒಂದು ದೊಡ್ಡ ಸವಾಲು ಇದೆ. ಹಗಲು ರಾತ್ರಿ ಪ್ರವಾಸ ಮಾಡಬೇಕು, ಹಗಲು ರಾತ್ರಿ ತಿರುಗಾಡಬೇಕು, ಒಂದು ಊರೊಳಗೆ ಒಂದಿದ್ರೆ ಒಂದು ಊರೊಳಗೆ ಇರೋದಿಲ್ಲ. ಒಂದು ಸಲ ಬೆಳಿಗ್ಗೆ ನನಗೆ ಮೊಸರು ಅನ್ನನೋ ಅಥವಾ ಅವಲಕ್ಕಿನೋ ಕಟ್ಟಿ ಕೊಡ್ತಾರೆ, ನಾನು ನೀ ಕಾರ್ ನಿಲ್ಲಿಸಿದಾಗ ತಗೋಬೇಕು ಅಂತಂದ್ರೆ ಅದು ಹುಳಿ ಕಟ್ಟಿ ಹುಳಿ ಕಟ್ಟಿಬಿಟ್ಟು, ಆ ಹೀಟಿಗೆ, ಆ ಟ್ರಾವೆಲ್ಗೆ, ಆ ಮೇಲ್ಗಡೆ ಹೀಟಿಗೆ ಅದು ಹುಳಿ ಕಟ್ಟಿಬಿಟ್ಟಿರ್ತು. ಹೀಗಾಗಿ ದಾರಿಲ್ಲ ನನಗೆ ಅಂತ ಹೇಳ್ಕೊಂಡು ಯಾವ ಹೋಟೆಲ್ನಾಗ ಜನರಿಗೆ 90 ಭಾಗ ಒಳಗೆ ಹೋಗೋದೇ ಇಲ್ಲ. ನಾನಂತೂ ನನ್ನ ಎ ಸಿ ಕಾರ್ ಅಂತ ಒಳಗೆ ಕೂತಿರ್ತೀನಿ, ನಾನು ನಿಂತುಕೊಳ್ಳೋದು ಗೊತ್ತು, ಓಡಿ ಬಂದ ಬಿಡ್ತಾರೆ ನನ್ನ ಹತ್ರ. ನಾನು ಯಾರಿಗೂ ಕರೆ ಕಳಿಸಿದ್ರು ಕೂಡ ಎಷ್ಟೋ ಜನ ಹಣನೂ ತಗೊಂಡು ನನ್ನ ಕಡೆಯಿಂದ, ನಾವು ಸಾಕು ನೀವು ತಂದು ಹೋಗ್ಬಿಟ್ರೆ ಸಾಕು ನಮ್ದು ವ್ಯಾಪಾರ ಸಾಕಷ್ಟು ಆಗ್ತದೆ ತೊಗೊಂಡೋಗ್ರಿ ಅಂತ. ಹಾಗೂ ಇದ್ದಾರೆ ಜನ ಬರ್ತಾರೆ. ನಾನು ಹೇಳೋ ಉದ್ದೇಶ ಏನಂದ್ರೆ ರೆಸ್ಟೋರೆಂಟ್ಗೆ ಹೋಗ್ಬೇಡ್ರಿ ಅಂತ ಹೇಳೋದಿಲ್ಲ, ಪಾನಿಪುರಿ ತಿನ್ಬೇಡ್ರಿ ಅಂತ ಹೇಳೋದಿಲ್ಲ, ನಿಮ್ಮ ಮನೆಯಲ್ಲಿ ತಿಂದು ಅವ ಹೆಂಗ್ ಕೊಡ್ತಾನ ನೋಡು, ಅವ ಹೆಂಗ್ ಬಂದು ಮುಳುಗಿಸ್ತಾನ ಕೈ, ಅದು ಇಷ್ಟು ಇಷ್ಟು ಕೈ ಮುಳುಗಿರ್ತದೆ, ಅದ್ರ ಜೊರ್ರ ಜಾಸ್ತಿ ಅಂತ ಹಿಂಗೆ ಕೊಡ್ತಾನೆ. ನೀ ಅಷ್ಟೊಳಗೆ ಏನಾದ್ರೆ ಔಷಧ ಕೈ ಹತ್ತಿಕೊಳ್ಕೊಂಡು ನೀನು ಕೈ ಮೇಲೆ ಸಹಿತ ಅಭಿಷೇಕ ಮಾಡ್ತಾನ. ನಾ ಫಸ್ಟ್ ಪಾನಿಪುರಿ ಹೆಂಗ್ ತಿಂದು ಗೊತ್ತೆ, ನಾನು ನೆನಪದ ನನಗೆ ಫಸ್ಟ್ ಪಾನಿಪುರಿ ತಿಂದಿದ್ದು ಮೀರತ್, ದಿಲ್ಲಿಯಿಂದ ಋಷಿಕೇಶ್ ಹೋಗ್ಬೇಕಾದ್ರೆ ಮೀರತ್ ನೋಡು, ಅವಾಗ ಇನ್ನೂ ನಾನು ಕೋರ್ಸ್ ಸೇರಿದ್ದಿಲ್ಲ, ಮೀರತ್ ಫಸ್ಟ್ ಪಾನಿಪುರಿ ಟೇಸ್ಟ್ ಏ ಅಂದೆ ಅವಾಗನೆ, ಮತ್ತೆ ಎಂದೂ ಆ ಕಡೆ ತಗೊಳಕ್ ಹೋಗ್ಲಿಲ್ಲ. ಆದ್ರೆ ತಗೊಳೋದಿಲ್ಲ ಅಂತಿಲ್ಲ, ಈಗೂ ತಗೋತೀನಿ, ಯಾರು ಇದ್ರೆ ಮಾಡಿಕೊಡ್ತಾರೆ ಮನೆಯೊಳಗೆ ರುಚಿಯಾಗಿ ಚಂದಾಗಿ. ಆಕ್ಚುಲಿ ವಂದನಾ ಇಸ್ ದ ಬೆಸ್ಟ್, ಮಂಜುನಾಥ್ ವಂದನಾ ಇಸ್ ದ ಬೆಸ್ಟ್, ಎಕ್ಸಲೆಂಟ್ ಪಾನಿಪುರಿ, ಅವ್ರ ಪಾನಿಪುರಿ ತಿನ್ಬೇಕು ನೋಡಿ. ಅದು ಕೂಡ ಹೋಯ್ತೀಗ ನಿಮಗೆ ರೆಡಿಮೇಡ್ ಮಸಾಲ, ರೆಡಿಮೇಡ್ ರೆಡಿಮೇಡ್ ಪೂರಿ, ಎಲ್ಲ ರೆಡಿಮೇಡ್ ಪೂರಿ ಪ್ಯಾಕೆಟ್ ಎಲ್ಲ ಸಿಕ್ಬಿಡ್ತಾವ. ಅವ್ರು 4-5 ದಿವಸ 8 ದಿವಸ ಹಿಂದೆ ಮಾಡಿದಂಥ ಪುರಿ ಅವು ಹಿಂಗೆ ಒಳಗೆ ಹಿಂಗೆ ಮಾಡಿದ್ರೆ ಹೊಳಕ್ಕಂಡದ ಆಹಾ ಒತ್ತಿ ಕಬ್ಬು ಉಳಿ ತಗೊಂಡು ಹಸಿ ತಗೊಂಡು ಹೊಡಿಬೇಕು ನಾನು, ಆವಾಗ ಅದು ತೂತ ರೀಲಿ ಅದು ಹಿಂಗೆ ಹಿಂಗೆ ಹೊಡಿತಾ ಹಿಂಗೆ. ಆವಾಗ ಅಂದ್ಕೊಂಡೆ ಒಂದಿನ ಮನೆ ಮಾಡಿಲ್ಲೋದಿಲ್ಲ ಅಂತಂದೆ, ಸ್ವಾಮೀಜಿ ಹೆಂಗ್ ಗೊತ್ತಾಯ್ತು ಮನೆ ಮಾಡಿದ್ದು ಹಿಂಗೆ ಹೊಡಿಬೇಕಾಗಿಲ್ಲ, ನೀ ಹಿಂಗೆ ಹೊಡಿತಿ ಅಂದ್ರೆ ಮಾರ್ಕೆಟ್ ಅಂತ ತಂದಿದ್ದೀನಿ. ನನ್ನ ಉದ್ದೇಶ ಅದಲ್ಲ, ನಾನು ನನ್ನ ಉದ್ದೇಶ ನಿಮ್ಮ ನಾಲ್ಗೆ ಕಟ್ ಮಾಡಬೇಕು, ನಿಮ್ಮ ನಾಲ್ಗೆ ರುಚಿಯನ್ನು ನೀವು ಅದಕ್ಕೆ ಸ್ಟಾಪ್ ಮಾಡಬೇಕು ಅದು ನನ್ನ ಉದ್ದೇಶ ಅಲ್ಲ. ನಾನು ಹೈಜಿನಿಕಲಿ ಯು ಲಿವ್ ಯುವರ್ ಲೈಫ್ ಹೈಜಿನಿಕ್, ಅದು ನನ್ನ ಪೂರಿ ಇಡು, ಒಂದು ಸ್ಪೂನ್ ತಗೋ, ಅದನ್ನು ತಗದರು ಹಾಕು, ಸ್ವಾಮಿ ಇಷ್ಟೆಲ್ಲ ಮಾಡಿದ ರುಚಿನೇ ಇರುತ್ತೆ. ಈಗಿಂತವ್ರು ನಾನು ಏನು ಹೇಳಿ, ಹೋಗಿ ಬಾಯಿನ ಹಾಕ್ಬಿಡು, ಹೋಗಿಲ್ಲ ಕೈ ಎಲ್ಲ ಯಾಕೆ ಮಾಡ್ತು, ಬಾಯಿ ಹಾಕಿಬಿಡ ಗಬ್ ಗಬ್ ಗಬ್ ಗಬ್ ಗಬ್ ಗಬ್ ಗಬ್ ಇಕ್ವಲ್ ಟು ಪ್ರಾಣಿ ಆದವನ್ನ ಹೆಂಗ್ ವಿಚಾರ ಮಾಡ್ತಾನೆ ಯಾವಾಗಲೂ. ಅದಕ್ಕೆ ನಾವು ಊಟ ಮಾಡೋದು ತಪ್ಪಲ್ಲ, ಆದ್ರೆ ದೀಕ್ಷಾಭಾವದಿಂದ ಊಟ ಮಾಡಬೇಕು. ದಿಕ್ಷೌಷಧ ಭುಜ್ಯಕ, ಆಮೇಲೆ ಮುಂದೆ ಸುಂದರವಾಗಿ ಹೇಳ್ತಾರೆ ಸ್ವಾದ್ ಅಕ್ಕಿ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ ಬಹಳ ಚಂದ ಹೇಳ್ತಾಳೆ ಏನಂದ್ರೆ, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಲಿ. ನಿನಗೆ ಹಸಿವು ಆಗಿರಬೇಕು, ಶರಣರಿಗೆ ಸಾಧು ಸಂತರಿಗೆ ಕಿವಿ ಮಾತು ಹೇಳ್ತಾಳೆ ಅಕ್ಕ ಮಹಾದೇವಿ. ಕಿವಿಯಲ್ಲಿ ಅವಳು ಗುಟ್ಟಿನ ಈ ಮಾತನ್ನು ಹೇಳ್ತಾಳೆ, ನಿನಗೆ ಹಸಿವು ಆಗಿರಬೇಕು, ನಿನಗೆ ಆಹಾರ ಸಿಕ್ಕಿರಬಾರದು. ಕಲ್ಪನೆ ಮಾಡ್ಕೊಳ್ಳಿ, ಹೇ ಸಾಧು ನಿನಗೆ ಆಹಾರ ಸಿಕ್ಕಿ, ನಿನಗೆ ಹಸಿವು ಆಗಿರಬೇಕು, ಆಹಾರ ಸಿಕ್ಕಿರಬಾರದು. ಹೇ ಮಲ್ಲಿಕಾರ್ಜುನ, ಆವಾಗ ನಾ ಮನೆ ಮನೆಗೆ ಹೋಗಿ ಕೊಡಿ ಕೊಡಿ ಕೊಡಿ ಅಂತ ಕೇಳುವ ಪ್ರಸಂಗ ನನಗೆ ತಂದು ಕೊಡಪ್ಪ, ಅಂತ ಪ್ರಸಂಗ ಬರುವುದು ಬೇಡ ಅಂತ ಎಲ್ಲರೂ ಅಂತಾರೆ. ನಾ ಹಾಗನ್ನೋದಿಲ್ಲ, ನಾನೊಬ್ಬ ಶರಣೆ, ನಾನೊಬ್ಬ ಸಾಧು ಸಾಧ್ವಿ. ಆದ್ದರಿಂದ ನನಗೆ ಇಂಥ ಪ್ರಸಂಗ ತಂದುಕೊಡು. ಎಂಥ ಪ್ರಸಂಗ ಅಂತಂದ್ರೆ ನಾನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು ಅಂತ ಪ್ರಸಂಗ ತಂದುಕೊಡು. ಆಯ್ತು, ಮನೆಗೆ ಹೋಗ್ತೀವಿ. ಆ ಮನೆಯಲ್ಲಿ ಅಮ್ಮ ತಾಯೇ ನನಗೆ ಹಸಿವಾಗಿದೆ, ಭಿಕ್ಷೆ ಕೊಡು ಅಂತ ಕೇಳ್ತೇನೆ. ಓ ಪಾರ್ವತಿ ಭಗವತಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಅಂತ ಕೇಳ್ತೇನೆ. ಹೌದಾ, ಅಯ್ಯೋ ನಮ್ದೆಲ್ಲ ಊಟ ಆಗ್ಬಿಡ್ತಲ್ಲ, ನಾವು ಮಾಡಿದ್ನಲ್ಲ, ನೀನು ಹೆಂಗ್ ಕೊಡ್ಬೇಕು? ಸಾರಿ, ಮುಂದಿನ ಮನೆಗೆ ಹೋಗು. ಮತ್ತೊಂದು ಮನೆಗೆ ಹೋದಾಗ ಅವರಂತಾರೆ, ನಾವ ಮಾಡಿಲ್ಲ, ನಿನಗೆಲ್ಲಿಂದ ಕೊಡೋದು ಊಟ? ನಾವು ಮಾಡ್ತೀವಿ, ಆಮೇಲೆ ಬಾ. ಒಂದೊಂದು ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಇಲ್ಲ ಇಲ್ಲ, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಅನ್ನವನ್ನ ಇಕ್ಕದಂತೆ ಮಾಡಯ್ಯ, ಯಾರು ನನಗೆ ಹಾಕಬಾರದು, ಹೋಗಿ ಹೋಗಲ್ವೇ. ಅಕಸ್ಮಾತ್ ಯಾವುದೋ ಒಂದು ತಾಯಿ ಬಹಳ ಅಂತಃಕರಣದಿಂದ, ಅಯ್ಯೋ ಪಾಪ ಎಷ್ಟು ಹಸಿವಾಗಿದೆ, ಇರು ನಿಂಗೇನು ತಂದು ಕೊಡ್ತೀನಿ ಅಂತ ಒಳಗೆ ಹೋಗಿ ಹುಡುಕಾಡ್ತಾಳೆ. ಅವಳ ಮನೆಯಲ್ಲಿ ಏನೂ ಇರುವುದಿಲ್ಲ ಹಾಕಲಿಕ್ಕೆ. ಅವಾಗ ತುಂಡು ರೊಟ್ಟಿ ಇರ್ತದೆ, ಇಷ್ಟೇ ತುಂಡು ರೊಟ್ಟಿ. ಆ ರೊಟ್ಟಿಯನ್ನು ತಂದು ಹಾಕ್ತಾಳೆ ಜೋಳಿಗೆ ಒಳಗೆ. ಈ ಶರಣ ಜೋಳಿಗೆ ಶಾಸ್ತಾನೆ, ಆ ಜೋಳಿಗೆ ಒಳಗೆ ಆ ರೊಟ್ಟಿಯನ್ನು ಹಾಕ್ತಾಳೆ. ನೆಲಕ್ಕೆ ಹಾಕಿದಾಗ ಚೆನ್ನಾಗಿ ನೀರು ಬರ್ತಾವ ತಾಯಿಗೆ. ಇರೋದೇ ಇದು ಕಟ್ಟೆ ಕರೆಟ್ಟಿ, ನಾಲ್ಕೈದು ದಿವಸ ಇಂದೇನು ರೊಟ್ಟಿ ತುಂಡು, ನನ್ನ ಮನೇಲಿ ಇರೋದೇ ಇದಿಷ್ಟು, ದಯವಿಟ್ಟು ತಗೋ ಇದನ್ನು, ಇದನ್ನು ಇದರಿಂದಲೇ ತೃಪ್ತವಾಗು ಅಂತೇಳಿ ಬಹಳ ಅಂತಃಕರಣದಿಂದ ಆ ರೊಟ್ಟಿನ ಜೋಳಿಗೆಲ್ಲ ಹಾಕ್ತಾಳೆ. ಆದ್ರೆ ಆ ಜೋಳಿಗೆ ಹರಿದು ಹೋಗಿರ್ತದೆ. ಅದು ಹಾಕುವಾಗಲೇ ಆ ಹರಕಲು ಜೋಳಿಗೆಯಿಂದ ಜಾರು ಏನಾಗ್ತದೆ, ನೆಲಕ್ಕೆ ಬಿದ್ದು ಬಿಡ್ತದೆ. ಆವಾಗ ಆ ತಾಯಿಗೆ ಕಣ್ಣೀರು ತೋರಿಸ್ತಾಳೆ, ಬೇರೆ ನಾ ಎಲ್ಲಿಂದ ತಂದುಕೊಡ್ಲಿ, ಇದು ಕೂಡ ನೆಲಕ್ಕೆ ಬಿದ್ದೋಯ್ತು. ಈ ಶರಣ ಹೇಳ್ತಾಳೆ, ಅಳಬೇಡ ತಾಯಿ, ನೀನೇನು ಬಾಧೆ ಪಡಬೇಡ, ನೀ ಕೊಟ್ಟದ್ದು ದೊಡ್ಡ ಬಂಗಾರ ಇದು, ನೀನೇನು ಬಾಧೆ ಪಡಬೇಡ, ನಾನು ಅದನ್ನು ತಗೊಳ್ತೀನಿ. ಅಯ್ಯೋ ಅದು ಯಾಕೆ ತಗೊಳ್ತೀಯ, ನೆಲದಲ್ಲಿ ನೆಲದ ಮೇಲೆ ಬಿದ್ದುಬಿಟ್ಟಿದೆ ಅದು. ಇಲ್ಲ, ನೀರು ಹಾಕಿ ತೊಳ್ಕೊಳ್ತೀನಿ, ನಾನು ತಿಂತೇನೆ, ಚಿಂತೆ ಮಾಡಬೇಡ ಅಂತ ಬಾಗಿ ಅದನ್ನು ತಗೊಳಿಕ್ಕೆ ಅಂತ ಹೋಗ್ತಾಳೆ. ಅಷ್ಟೊಳಗೆ ಒಂದು ನಾಯಿ ಬಂದು ಅದನ್ನು ಕಚ್ಕೊಂಡು ಹೋಗಿ. ಈಗ ನಿನ್ನ ಪರಿಸ್ಥಿತಿ ಹೇಗಿದೆ? ಅದನ್ನು ಸಮವಾಗಿ ತಗೊಂಡಿದೀಯ? ಅದನ್ನು ಅಪ್ರತೀಕಾರ ಪೂರ್ವಕವಾಗಿ ನೀನು ಸ್ವೀಕಾರ ಮಾಡಿದೀಯ? ಒಳಗೆ ನೀನು ದ್ವೇಷ ಇಟ್ಕೊಂಡಿಲ್ವ? ಒಳಗೆ ನೀನು ಅಯ್ಯೋ ತಪ್ಪೋಯ್ತಲ್ಲ ಊಟ ಅಂತ ಬಾಧೆ ಇಟ್ಕೊಂಡಿಲ್ವ? ಒಳಗೆ ಅದ್ರ ಬಗ್ಗೆ ಯಾವುದೇ ರೀತಿ ಅಂತ ರಿಯಾಕ್ಷನ್ ಇಟ್ಕೊಂಡಿಲ್ವ? ಹಾಗಾದ್ರೆ ನೀನು ಸಾಕು, ಹಾಗಾದ್ರೆ ನೀನು ಶರಣ, ಹಾಗಾದ್ರೆ ನೀನು ಸಂತನಾದಂಗೆ. ಇಲ್ಲದೆ ಹೋದರೆ ನೀ ಸಂತನ ವೇಷದಲ್ಲಿ ಒಬ್ಬ ಸಂಸಾರಿಗಿಂತ ಕಡಿಮೆ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ಮನೆ ಮನೆ ತಪ್ಪದಂತೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಅನ್ನವನ್ನು ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನೆಲಕ್ಕೆ ಜಾರಿ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದೊಡೆ ನಾನು ಎತ್ತಿಕೊಂಬುವ ಮುನ್ನ ಶುನಿ ಕಚ್ಚಿಕೊಂಡು ಹೋಗುವಂತೆ ಮಾಡಯ್ಯ. ಎನ್ನ ಮಲ್ಲಿಕಾರ್ಜುನ, ನನ್ನನ್ನು ಉತ್ತಮ ಶರಣೆಯನ್ನಾಗಿ ಮಾಡಬೇಕಾದ್ರೆ ನನಗೆ ಈ ಪರೀಕ್ಷೆಯನ್ನು ಮಾಡೋದೇನು? ನಾ ಸಿದ್ಧಳಾಗಿದ್ದೇನೆ. ಎಂಥ ಮಾತು ಅಕ್ಕದೇವಿಯ ಮಾತು ಅಂತಂದ್ರೆ, ಅಕ್ಕಮಹಾದೇವಿಯ ಮಾತು ಅಂದ್ರೆ ಅದು ಆ ಮಾತೇ ಬಂದು ವೇದ ಇದ್ದಾಗ, ಆ ಮಾತು ಅದು ಉಪನಿಷತ್ತಿದ್ದಾಗ. ಸಾಧುಗಳಿಗೆ, ಸಂತರಿಗೆ, ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ ಅವಳು ಅತ್ಯಂತ ಮಾನ್ಯಳು, ಅತ್ಯಂತ ಶ್ರೇಷ್ಠ. ಯಾವ ಅಲ್ಲಮ ಪ್ರಭು ಯಾರಿಗೂ ಎಂದಿಗೂ ನಮಸ್ಕರಿಸದೇ ಇದ್ದವನೋ ಅವನು ಈ ಅಕ್ಕಮಹಾದೇವಿಗೆ ನಮಸ್ಕರಿಸುತ್ತಾನೆ ಅಂತ ಮಹಾನ್ ಕ್ರಾಂತಿ ಅವಳ ಹೆಸರಿನಲ್ಲಿದೆ. ಗೊತ್ತಾಗಲಿಲ್ಲ, ಆರಾಮದು ನೋಡಿದೆ. ಮಡಚೋದು ಯಾವನಿಗೆ ಬೇಕೆ, ಬಿಡಿಸೋದು ಯಾವನಿಗೆ ಬೇಕೆ? ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. ಅಲ್ಲಿಗೆ ಬಂದ್ವಿ, ಆಯ್ತಲ್ಲ, ನೆಕ್ಸ್ಟ್ ಏನ್ ಮಾಡೋದು? ಈಗ ಭಿಕ್ಷಾ ಬಿಡ್ಲಿಕ್ಕೆ ಹೋಗೋದು, ಹೌದಾ? ನಮ್ಮಲ್ಲಿ ಭಿಕ್ಷಾ ಅಂತ ಇರ್ತದೆ. ನಾವು ಇವತ್ತಿಗೂ ಕೂಡ ಜನರಲ್ಲಿ ಪ್ರಸಾದ ಅನ್ನೋ ಶಬ್ದ ಉಪಯೋಗ ಮಾಡೋದಿಲ್ಲ, ಭಿಕ್ಷಾ ಅನ್ನೋ ಶಬ್ದನ ಉಪಯೋಗ ಮಾಡೋದು. ಋಷಿಕೇಶ್ನವ್ರು ನಾವೆಲ್ಲರೂ ಹಂಗೆ ಪ್ರಸಾದ ಅನ್ನೋ ಶಬ್ದ ಉಪಯೋಗ ಮಾಡೋದಿಲ್ಲ, ಭಿಕ್ಷಾ. ಈ ಕಡೆಗೆಲ್ಲ ಪ್ರಸಾದ ಅನ್ನೋ ಶಬ್ದ ಉಪಯೋಗ ಮಾಡ್ತಾರೆ. ಎರಡು ಒಂದೇ ಅರ್ಥ, ಏನ್ ತಪ್ಪಿಲ್ಲ. ಭಿಕ್ಷಾ ಅದಕ್ಕೆ ಯಾರ ಭಿಕ್ಷಾ ಕರೆದಿರ್ತಾರಲ್ವ, ಇಲ್ಲೇ ಕೂತ್ಕೊಂಡು ಕೇಳೋದು, ಏನಿವತ್ತು ಭಿಕ್ಷಾ? ಹೌದಾ, ಇಡ್ಲಿ ಮಾಡ್ತೀರಾ? ಅಯ್ಯ ಸಾಧು ಅಲ್ಲ, ಸಾಧು ಅಲ್ಲ, ಜಸ್ಟ್ ಮುಖ ಕೆಳಗೆ ಮಾಡಿ ಅದು ಏನ್ ಬಡಿಸ್ತಾರೆ ಅದನ್ನ ಅಮೃತ ಅಂತ ಸ್ವೀಕಾರ ಮಾಡಬೇಕು. ಜೈನರು ಹೀಗೆ ಮಾಡೋದು. ಜೈನ್ ಸಾಧುಗಳು ಅವರ ಐದು ಮನೆಗೆ ಭಿಕ್ಷೆ ಹೋಗ್ತಾರೆ, ಐದೇ ಮನೆ ಅದು ಹೊರಗೆ ನಿಂತಿರ್ತಾರೆ. ಬಾಯಿಂದ ಭಿಕ್ಷೆ ಬೇಕು ಅಂತ ಕೇಳೋದಿಲ್ಲ. ಯು ಬಿಲೀವ್ ಮೀ, ನಾನು ಅವ್ರ ಜೊತೆಗೆ ಜೀವನ ಮಾಡಿದೆ 3 ದಿವಸ ಸಾಗರದಲ್ಲಿ, ನಾನು ಅವ್ರ ಜೊತೆ ಭಿಕ್ಷೆ ಹೋಗಿದ್ದೇನೆ. ಬಿಲೀವ್ ಮೀ, ಏನೂ ಕೇಳಬಾರದು, ಸುಮ್ಮನೆ ನಿಂದಿರ್ಬೇಕು. ಹಿಂಗೆ ಅವ್ರು ಏನಾದ್ರೂ ತಂದು ಹಾಕಿದ್ರೆ, ಒಂದು ಕಟೋರಿ, ಈ ಸೈಜ್ ಕಟೋರಿ ಇರ್ತದೆ, ಎಲ್ಲ ಸೇರಿ ಇದೇ ಸೈಜ್ ಅದು ಮರದ್ದು, ಅಥವಾ ಈಗಿನ ಕಾಲಕ್ಕೆ ಕೊಕ್ಕರಿ, ಕೊಕ್ಕರಿ ಸೆಟ್ ಏನದು, ಕೊಕ್ಕರಿ ಸೆಟ್ ತಾನೇ, ಕ್ರಾಕ್ರಿ, ಹಾ ಕ್ರಾಕ್ರಿ ಸೆಟ್ ಟೈಪ್ ಇರ್ತದೆ ಬೌಲ್, ಇಷ್ಟ ಬೌಲ್ ಇರ್ತದೆ. ಆ ಬೌಲ್ ನಂಗೆ ಹಿಡ್ಕೊಂಡು ನಿಂತಿರ್ಬೇಕು. ನಾನು ನಿಂತುಕೊಂಡೆ, ಇಲ್ಲಿ ಯಾರು ಬರುವಲ್ರು, ಇವ್ರು ಏನು ಇಂಡಿಕೇಶನ್ ಕೊಡುವಲ್ರು, ಇವ್ರು ಯಾರು ಬರುವಲ್ರು, ಹಿಂಗೆ ಹೇಳ್ಕೊಂಡು ನಿಂತ್ಕೊಂಡು ಇನ್ನೇನು ಮಾಡಲಿ. ಅವ್ರ ಜೊತೆಗಿದ್ದೇನೆ ನಾನು, ಅವರ ಅತಿಥಿ ನಾನು. ಆಮೇಲೆ ಒಂದು ಮಗು ಬಂದು ಮಾರಯ್ಯೇ ಅಂತ ಹೇಳ್ತ, ಹಾ ನಾ ಅಂದ್ಕೊಂಡು ಯಾರೋ ಒಬ್ರು ಬರ್ಲಿಕ್ಕೆ ಕರ್ತಾರೆ ಅಂತ. ಆಮೇಲೆ ಹಿಂಗಿಕೊಂಡೆ, ಅವ್ರು ಬಂದು ಒಂದಿಷ್ಟು ಹಾಕಿದ್ರು, ನಮಸ್ಕಾರ ಮಾಡಿದ್ರು, ಇನ್ನೊಂದ್ಸಲ ಹೋಗಿ ತರ್ತಾರೆ ಅಂತ ತಿಳ್ಕೊಂಡೆ. ಅವ್ರು ತರಲೇ ಇಲ್ಲ. ಮತ್ತೆ ಇವ್ರು ನೋಡಿದೆ, ಮುಂದಿನ ಮನೆಗೆ ಹೋಗಿ, ಐದು ಮನೆಗೆ ಹೋಗಿ, ಐದು ಮನೆ ಹೋಗಿ ಇಷ್ಟಿಷ್ಟಿಷ್ಟು ಹಾಕ್ತಾರೆ, ಅದು ಒಂದೇ ಬಾಲ್. ಅದ್ರೊಳಗೆ ಐದನೇ ಮನೆಗೆ ಹೋದ್ಮೇಲೆ ಅವ್ರು ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡುತ್ತೆ. ಸ್ವಾದನ್ನಂನತು ಯಾಚ್ಯತ, ವಿಶಿಷ್ಟ ಅನ್ನಂನತು ಯಾಚ್ಯತ, ವಿಭಿನ್ನ ವಿಭಿನ್ನ ಅನ್ನಂನತು ಯಾಚ್ಯತ. ರುಚಿಯಾದ ಭಕ್ಷ್ಯವನ್ನು ಬಯಸದಿರಬೇಕು, ಬೇರೆ ಬೇರೆ ಭಕ್ಷ್ಯವನ್ನು ಕಾಯಬಾರದು. ಮತ್ತೇನ್ ಮಾಡ್ಲಿ, ಇದ್ದದ್ದನ್ನೆಲ್ಲ ಮಿಕ್ಸ್ ಮಾಡು. ಸಮಸ್ಬೇಕ, ನೀವೆಲ್ಲೋ ಅಲ್ಲಿ ಕೂತಿರ್ತೀರಿ, ನಾ ಎಲ್ಲೋ ಕೂತಿರ್ತೀನಿ. ಆ ನಾನು ಊಟ ಮಾಡೋ ಪದ್ಧತಿ ನೀವು ನೋಡಿಲ್ಲ, ನಾ ಇವತ್ತಿಗೂ ಹಂಗೆ ಊಟ ಮಾಡ, ಎರಡನೇ ಮಾತ ಇಲ್ಲ. ನಾ ತಿನ್ನೋರು ಇಷ್ಟೇ. ಅವರು ಇಷ್ಟು ಯೂಸ್ಲೆಸ್ ಬರೋದಿದ್ದಾರೆ, ಅಷ್ಟು ಪಾತ್ರೆ ತಂದು ಇಟ್ಕೊಳ್ತಾರೆ. ಆ ಕೂತ್ಕೊಂಡು ನೋಡೋರ್ಗೆ ಏನಿರ್ತದೆ, ನಾವು ನೋಡಿದ ತಟ್ಟೆಯಾಗಿ ಇಟ್ಟು ಇಟ್ಟು ಇಟ್ಟು ಹಾಕ್ತಾರೆ. ಆ ಸ್ವಾಮೀಜಿ ನೋಡಿದ್ಯಾ, ಕ್ಷಮಿಸ್ಬೇಕು, ಅವ್ ನಿಮಗೆ ಅಷ್ಟು ಕಾಣಿಸ್ತಾವ. ನಾ ಏನೇನು ಮುಟ್ಟಿರುವುದಿಲ್ಲ ಅದರೊಳಗೆ, ಎಲ್ಲವನ್ನು ಅಲ್ಲೇ ವಾಪಸ್ ಇಟ್ಬಿಟ್ಟಿರ್ತೇವೆ. ಅಕಸ್ಮಾತ್ ಏನು ಮುಟ್ಟಿದ್ರೆ ಎಲ್ಲ ಕಟೋರಿಯೊಳಗಿಂದ ಒಂದೊಂದು ಸ್ಪೂನ್ ಹಾಕೋದು, ಇದು ಒಂದು ಸ್ಪೂನ್. ಏನ್ ರುಚಿ ಇರ್ತದೆ ಗೊತ್ತಾ, ಎಷ್ಟು ಆನಂದ ಇರ್ತದೆ. ನಿಮ್ ಹೋಗ್ಬಿಟ್ಟು ನಿಮ್ಗೆ ಹೇಳಿ ಉಪಯೋಗ, ನೀವು ಎಲ್ಲೂ ಹಂಗೆ ತಿಂದಿಲ್ಲ, ನೀವು ಹಂಗೆ ತಿನ್ಲಿಕ್ಕೆ ಮನಸ್ಸು ಆಗೋದಿಲ್ಲ. ಯಾಕಂದ್ರೆ ಎಲ್ಲ ರುಚಿ ನೋಡ್ಬೇಕಾಗಿದೆ ನಿಮ್ಗೆ, ನನಗೆ ರುಚಿಯೊಳಗೆ ಆಸಕ್ತಿನೇ ಇದೆ. ಸಾಧು ಅಂದ್ರೆ ಹಂಗಿರ್ಬೇಕ್ರಿ, ನಮ್ಮ ಮನೋಭಾವನ ಹಂಗೆ ತಯಾರು ಮಾಡ್ಕೋಬೇಕು ನಾವು. ಯಾರ ಚುಚ್ಚು ಅನ್ನೋ ಅವಶ್ಯಕತೆನೆ ಇಲ್ಲ. ಇನ್ಫ್ಯಾಕ್ಟ್ ಯು ಶುಡ್ ಬಿ ಹ್ಯಾಪಿ, ಯು ಶುಡ್ ಬಿ ಡಬಲಿ ಹ್ಯಾಪಿ. ನಮ್ಮ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾರೆ, ನೀವು ಅದಕ್ಕೆ ಸಂತೋಷ ಪಡ್ಬೇಕು. ಅಯ್ಯೋ ಪಾಪ, ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತ ಇದೆ. ಅದಕ್ಕೆ ವಾರ್ನಿಂಗ್ ಕೊಡ್ತಾರೆ, ಸ್ವಾತ್ ಅನ್ನಂ ನತು ಯಾಚ್ಯತ. ಮತ್ತು ಹೆಂಗೆ, ವಿಧಿವಶಾ, ದೈವ ಭಾವದಿಂದ, ಭಗವಂತನ ಅನುಗ್ರಹದಿಂದ. ಆ ದೇವರು ಏನು ಕೊಟ್ಟಾನೋ ಅದನ್ನ ಪ್ರಾಪ್ತೆ ಪಡೆದದ್ರ ಬಗ್ಗೆ ಸಂತುಷ್ಟನಾದ ಸಂತುಷ್ಟ. ನಿನ್ನ ತಟ್ಟೆಗೆ ಏನು ಬರುತ್ತದೆ ಅದನ್ನ ನಿನ್ನ ಕೈಗೆ ಬರ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ನಿನ್ನ ಕೈಗೆ ಏನು ಬರ್ತದೆ ಅದು ನಿನ್ನ ಬಾಯಿಗೆ ಹೋಗ್ತದೆ ಅನ್ನೋ ಗ್ಯಾರಂಟಿ ಇಲ್ಲ. ನಿನ್ನ ಬಾಯಾಗಿ ಏನು ಹೋಗ್ತದೆ ಅದು ಅನ್ನ ನಾಳದ ಮೂಲಕವಾಗಿ ಒಳಗೆ ಹೋಗ್ತದೋ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಜನ ಬಾಯಾಗ ಅನ್ನ ಇಟ್ಕೊಂಡು ಗಾಯವಾಗ್ಬಿಟ್ಟ, ಎಷ್ಟು ಮಂದಿ ಕೈಯೊಳಗೆ ಅನ್ನ ಹಿಡ್ಕೊಂಡು ಗಾಯವಾಗ, ಬಹಳ ಕಷ್ಟ. ಒಂದೊಂದು ಸೆಕೆಂಡು ಖಾನೆ ವಾಲೋಂಕ ನಾಮ ದಾನೆ ದಾನೆ ಪರ್, ಒಂದೊಂದು ಸೆಕೆಂಡು ಯು ಶುಡ್ ಬಿ ಥ್ಯಾಂಕ್ಫುಲ್ ಟು ಗಾಡ್. Thank you, God, I am receiving this rice from you. Thank you, God, you still want me to eat. Hey, Bhagavanta, nanage neenu tinnikke annavanna kottiddiya. Chanda nanu. Thank you. Brahmarpanam brahmavihi, brahmagnam brahmanam. Brahmaiva tena gantavyam, brahma karma samadhanam. Ella neenu brahma swaroopiyagide. ತಿನ್ನುವನು ಬ್ರಹ್ಮ, ತಿನ್ನಲ್ಪಟ್ಟದ್ದು ಬ್ರಹ್ಮ, ತಿನ್ನುವ ಕಾರ್ಯವೂ ಕೂಡ ಬ್ರಹ್ಮ, ತಿಂದ ಮೇಲೆ ಒಳಗಡೆ ಯಾವ ದೇವರನ್ನು ಇಚ್ಕೋತಾನೆ ಅವನು ಕೂಡ ಬ್ರಹ್ಮ. ಅಂತ ಬ್ರಹ್ಮನಿಗೆ ನಾನು ಅನಂತ ನಮಸ್ಕಾರ ಸಲ್ಲಿಸ್ತೀನಿ. ವಿಧಿವಶ ಪ್ರಾಪ್ತಿಯ ಸಂತುಷ್ಯ ಇದೆಲ್ಲ ಸಾಧುಗಳಿಗೆ, ಮುಂದಿನ ಶ್ಲೋಕ ಎಲ್ಲ ಸಾಧುಗಳಿಗೆ ಹೇಳಿದ್ದೆಲ್ಲ ಇದು. ಮತ್ತೇನ್ ಮಾಡ್ಲಿ, ಶೀತ ಉಷ್ಣ ಆದಿ ವಿಷಯ್ಯತ, ಸುಖ ದುಃಖ ಶೀತ ಉಷ್ಣ ಇವುಗಳನ್ನು ಸಹಿಸ್ಕೋಬೇಕು. ಇರ್ತದೆ ಸ್ವಲ್ಪ ಏರುಪೇರು ಇರ್ತದೆ. ವ್ಯಾವಹಾರಿಕವಾಗಿ ಅನ್ನ ಬೇಕಾದ ತೊಂದರೆ ಇಲ್ಲ, ವ್ಯಾವಹಾರಿಕವಾಗಿ ಅನ್ನ ಏನು ವ್ಯಾವಹಾರಿಕವಾಗಿ, ಯಾವೋ ಇವತ್ತಕ್ಕೋ ಭಾರಿ ಶಕೆ ಇದೆ, ಯಾಕೋ ಇನ್ನೂ ಮಳೆನೇ ಆಗಲಿಲ್ಲ, ಮಳೆ ಆಗೋದು ಹೊರಟೋಯ್ತು, ವ್ಯಾವಹಾರಿಕವಾಗಿ ಏನು ಹೇಳೋದಿಲ್ಲ ಹೇಳು. ಅದು ಒಳಗೆ ನಿನ್ನ ಪ್ರತಿಕ್ರಿಯೆ ಎಷ್ಟಿದೆ ಅದ್ರ ಬಗ್ಗೆ, ಅಯ್ಯಪ್ಪ ಇನ್ನು ಎಂದೂ ಮದುಗುಂದಕ್ಕೆ ಬರೋದಿಲ್ಲಪ್ಪ, ಬರೋದಿಲ್ಲ ಯಾರು ಈ ಶಕೆ. ಏನಾಯ್ತು ಹೇಳ್ರಿ ಈಗ, ಏನಾಯ್ತು ನಿನ್ನ ಒಳಗೆ ಪ್ರತಿಕ್ರಿಯೆ ಆಗ್ತಾ ಇದೆ, ಕಟ್ಟಿದ್ದಾವ್ ನಮ್ಮ ಒಳಗೆ ಪ್ರತಿಕ್ರಿಯೆ ಆಗದಂತ ಎಲ್ಲ. 5 ನಿಮಿಷ 2 ನಿಮಿಷ ಅಷ್ಟು ಸಹಿಸ್ಕೋ ಸಾಕು, ಮುಂದೆ ಅದೇ ರುಟೀನ್ ಆಗಿ. ಉದಾಹರಣೆಗೆ ಹೇಳ್ತೇನೆ, ತಣ್ಣೀರು ಸ್ನಾನ, ಚಂಬು ತಣ್ಣೀರು, ಮೊದಲನೇ ಚಂಬು ತಣ್ಣೀರನ್ನ ಮೈ ಮೇಲೆ ಹಾಕೋಬ ತನಕ ಹೆಂಗಿರ್ತದೆ, ಒಂದು ಸಲ ಹಾಕೊಂಡು ಎರಡನೇ ಚಂಬು ಅದಕ್ಕಿಂತ ಸ್ವಲ್ಪ ಬೆಚ್ಚಿಗೆ, ಅಷ್ಟೇ ಒಂದ್ ಸೆಕೆಂಡ್ ಸಹಿಸ್ಕೊಂಬೋದಿತ್ತು ಅಷ್ಟೇ. ಅದು ಶೀತ ಇರಲಿ, ಅದು ಉಷ್ಣ ಇರಲಿ, ಸುಖ ಇರಲಿ, ದುಃಖ ಇರಲಿ, ಒಂದ್ ಸೆಕೆಂಡ್. ಆ ಒಂದ್ ಸೆಕೆಂಡ್ ಅನ್ನು ನಾವು ಸಹಿಸ್ಕೊಳ್ಳದೆ ಹೋದಾಗ ಅದು ನಮಗೆ ಪರ್ವತದಷ್ಟು ಜೀವನ ಎಲ್ಲ ನಷ್ಟ ಭ್ರಷ್ಟವಾಗುತ್ತೆ. ಶೀತ ಉಷ್ಣ ಆದಿ ವಿಶಯ್ಯತ, ಮುಂದೆ ನತು ವೃಥ ವಾಕ್ಯಂ ಸಮುಚ್ಚಾರ್ಯತ, ವೃಥ ವಾಕ್ಯಗಳನ್ನು ಮಾತಾಡಬಾರದು. ಮಾತು ಮಾಣಿಕ್ಯ, ಮಾತು ಆಡಿದ್ರೆ ಹೋಯ್ತು, ಮುಟ್ಟು ಒಡೆದ್ರೆ ಹೋಯ್ತು. ಮಾತು ಮಾಣಿಕ್ಯ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ. ಯಾವ ಊಟ ಮಾಡಬೇಕು, ಎಷ್ಟು ಊಟ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನುವ ಅರಿವು ಯಾವನಿಗೆ ಇದೆಯೋ, ಆ ಶಿಸ್ತಿನಲ್ಲಿ ಯಾವನು ಜೀವನ ಮಾಡಿದ್ದಾನೋ ಅವನಿಗೆ ರೋಗ ಇಲ್ಲ. ನೋಡಿ ಉದಾಹರಣೆ, ನಿಮ್ಮೆದುರಿಗೆ ಮಾಮಾಜಿ ಇದ್ದಾರೆ, ರೋಗ ಇಲ್ಲ. ನನಗೆ ಕೇಳ್ರಿ, ಡಾಕ್ಟರ್ ಹತ್ರ ಹೋಗಿ ಎಷ್ಟು ವರ್ಷ ಆಯ್ತು ಅಂತ, ಹೋಗೇ ಇಲ್ಲ ಅಂತ ನಾನು ಹೇಳೋದಿಲ್ಲ, ಬಹಳ ಕಡಿಮೆ. ಈ 35 ವರ್ಷದಲ್ಲಿ ಒಂದು 2-3 ಸಲ ಹೋಗಿರ್ಬೋದು ನಾನು ಅಷ್ಟು. ನಾನು ಅಷ್ಟು ಶಿಸ್ತಿನ ಜೀವನ ನಡೆಸ್ತೇನೆ. ಊಟ ತಿಂಡಿ ಆಹಾರ ವಿಹಾರ ತಿನ್ನೋದು ಉಣ್ಣೋದು, ನನಗೆ ಗೊತ್ತದೆ ನನ್ನ ಲಿಮಿಟ್ಸ್ ಏನು, ಯಾವ್ದು ತಿಂದ್ರೆ ನನಗೆ ಅನುಕೂಲ ಆಗ್ತದೆ, ಯಾವ್ದು ತಿಂದಿರೋದು ನನಗೆ ಅನುಕೂಲ ಆಗೋದಿಲ್ಲ, ಅವುಗಳನ್ನ ಅವಾಯ್ಡ್ ಮಾಡ್ತೀನಿ. ಅದನ್ನು ಯಾಕೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗೋದ್ರೆ ಅದನ್ನು ಅವಾಯ್ಡ್ ಮಾಡ್ತೀನಿ. ನನಗೆ ಅನುಕೂಲಕರವಾದ ಯಾವುದು, ನನ್ನ ಆರೋಗ್ಯಕ್ಕೆ ಯಾವುದು ಅನುಕೂಲಕರ, ಎಷ್ಟು ಅನುಕೂಲಕರ ಅಷ್ಟನ್ನೇ ತಗೋದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನತುವೃತ್ತ ವಾಕ್ಯಂ ಸಮುಚ್ಚಾರ್ಯತಾಂ ಉಚ್ಚಾರ್ಯತಾಂ. ನಾನೀಗ ಒಂದು ಪ್ರಶ್ನೆ ಕೇಳ್ತೇನೆ, ಈಗ ಉಚ್ಚಾರ್ಯತಾಂ ಅನ್ನುವ ಶಬ್ದ, ಈ ಉಚ್ಚಾರ್ಯತಾಂ ಅನ್ನುವ ಶಬ್ದೊಳಗೆ ಧಾತು ಯಾವುದು? ಇವತ್ತು ಕೊಟ್ಟೇನಿ ಧಾತು, ಚರ್ ಚರ್ ಆ ಚರ ಉಚ್ಚರ ವಿಚರ ಎಲ್ಲ ಶಬ್ದಗಳು. ಚರ ಚರತಿ ಸಹ ಚರತಿ, ಉಚ್ಚಾರ್ಯತ. ಆ ಚರ್ ಶಬ್ದಕ್ಕೆ ಉತ್ ಶಬ್ದ ಪ್ರಿಫಿಕ್ಸ್ ಆಗ್ಬಿಟ್ರೆ, ಉಪಸರ್ಗವನ್ನು ಆಗ್ಬಿಟ್ರೆ ಅರ್ಥನೇ ಬೇರೆ ಆಗುತ್ತೆ. ಉಚ್ಚಾರ ಮಾಡು, ಕನ್ನಡದಲ್ಲಿ ಶಬ್ದ ಇದೆ ಉಚ್ಚಾರ. ವೃತ ವಾಕ್ಯಗಳನ್ನು ಉಚ್ಚರಿಸಬೇಡ. ನತು ವೃತ ವಾಕ್ಯಂ ಸಮುಚ್ಚಾರ್ಯತ. ಮತ್ತೇನ್ ಮಾಡಬೇಕು? ಔದಾಸೀನ್ಯಂ ಅಭಿಪ್ಸತ. ಜನ ಏನ್ ಅನ್ಕೋತಾರೋ, ಜನ ಏನ್ ಕಾಮೆಂಟ್ಸ್ ಮಾಡ್ತಾರೋ, ಜನ ಏನ್ ಹೊಗಳ್ತಾರೋ, ಜನ ಏನ್ ತೆಗಳ್ತಾರೋ, ನೀನ್ ಹೇಗಿರ್ಬೇಕು ಅಂದ್ರೆ ಉದಾಸೀನ ಭಾವ. ಆರಕ್ಕೆ ಏರಬಾರ್ದು, ಮೂರಕ್ಕೆ ಇಳಿಬಾರ್ದು. ಯು ಜಸ್ಟ್ ಬಿ. ಯಾರು ಹೊಗಳಿದ್ದು, ಯಾರು ತೆಗಳಿದ್ದು, ಯಾರು ಮಾತಾಡಿದ್ದು, ಯಾವುದೂ ನಿನಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಉಳಿದು ಬಿಡು. ನತು ವೃತ್ತ ವಾಕ್ಯಂ ಸಮುಚ್ಚಾರ್ಯತ ಔದಾಸೀನ್ಯಂ ಅಭಿಪ್ಸ್ಯತ. ಲೆಟ್ ಯು ಲವ್ ಟು ಬಿ ನ್ಯೂಟ್ರಲ್. ನೀನು ಉದಾಸೀನ ಭಾವದಲ್ಲಿ ಇರುವಂತಹದ್ರಲ್ಲಿ ಆಸಕ್ತನಾಗಿರು. ಅರ್ಥ ಏನು? ಸದಾಕಾಲವೂ ಉದಾಸೀನ ಭಾವದಲ್ಲಿ ಇರು. ಉದಾಸೀನ ಭಾವದಲ್ಲಿ ಅದು ಗೊತ್ತಾಗಲ್ಲ, ಮುಖ ಸ್ವಚ್ಛ ಮಾಡಿಕೊಂಡು. ಇಂಥ ಸಾಧು ಪಾಲಿಡಾಲ್ ತಗೊಂಡು ಸಾಯೋದು ಒಳ್ಳೆಯದು. ಸಾಧು ಆಗಲಿಕ್ಕೆ ಲೈಕ್ ಇಲ್ಲ. ನೀನು ಎಷ್ಟು ಸೈಲೆಂಟ್ ಇರ್ತಿ ಅಷ್ಟು ಮುಖದಲ್ಲಿ ಕಾಂತಿ ಇರಬೇಕು. ಎಷ್ಟು ಶಾಂತನಾಗಿರ್ತಿ ಅಷ್ಟು ಮುಖದಲ್ಲಿ ಚೈತನ್ಯತ ಇರಬೇಕು. ನೀ ಎಷ್ಟೊಂದು ನೀನು ಮೌನವನ್ನು ಆಚರಿಸ್ತಿ, ಎಷ್ಟೊಂದು ನೀನು ಉಪವಾಸನ ಮಾಡ್ತಿ, ಅಷ್ಟಷ್ಟು ನಿನ್ನ ದೇಹದಿಂದ ಆ ಹಂಗಿರಣಗಳು, ಶಾಂತಿಯ ಕಿರಣಗಳು, ಜ್ಞಾನದ ಕಿರಣಗಳು ಪ್ರಸರಿಸ್ತಾ ಇರಬೇಕು. ಆ ಮಟ್ಟದಲ್ಲಿ ಇರಬೇಕು. ಇವೆಲ್ಲ ಸ್ಟೇಟ್ಮೆಂಟ್ಸ್ ಗೊತ್ತಾಯ್ತಾ? ಇದಕ್ಕೇನಂತಾರೆ ಸ್ಟೇಟ್ಮೆಂಟ್ಸ್ ಇವೆಲ್ಲ. ಇದು ಹಿಂದಿರುವ ಸತ್ಯ ಏನು ಅನ್ನೋದನ್ನು ನೀವು ಅಭ್ಯಾಸ ಮಾಡ್ತಾ ಇದ್ದೀರಿ. ಆ ಸತ್ಯವನ್ನು ಅಭ್ಯಾಸ ಮಾಡಿದ್ರ ಮೂಲಕವಾಗಿ ಆ ಜ್ಞಾನದ ಕಿಡಿ ಒಳಗೆ ಅದು ಸ್ಪಷ್ಟವಾಗ್ತದೆ. ಔದಾಸೀನ್ಯಂ ಅಭಿಪ್ಸ್ಯತಾಂ. ಸುಂದರವಾದ ಒಂದು ಸಾಧನೆ ಇದೆ, ಜನಕೃಪಾ ನೈಷ್ಠುರ್ಯಂ ಉತ್ಸೃಜ್ಯತ. ಜನಕೃಪಾ ನೈಷ್ಠುರ್ಯಂ ಉತ್ಸ, ಇದನ್ನು ನಾಳೆ ದಿವಸ ಹೇಳ್ತೀನಿ. ಆ ಕನ್ನಡ ಇದೆ ಮಾ ಗ್ರಂಥ ನಂತರ ಇಲ್ಲ ಸರ್ ಕಡಮಾಯಿಗಳಿಗೆ. ನಿತ್ಯವೂ ವೇದವೂ ದುತ್ತಲಿರಬೇಕು, ವೇದೋಕ್ತ ಕರ್ಮಗಳನ್ನಾಚರಿಸಬೇಕು, ಕರ್ಮ ಫಲಗಳ ನೀಶ ಗರ್ಪಿಸಲು ಬೇಕು, ಭವನ ಫಲವ ಬಯಸುವ ಬುದ್ಧಿಯನ್ನು ಬಿಡಬೇಕು, ಪಾಪ ಮಾಲಿನ್ಯವನ್ನು ತೊಳೆದುಕೊಳ್ಳಬೇಕು, ಆತ್ಮನನ್ನರಿವ ಬಯಕೆಯ ಮಾಡಬೇಕು, ಮನೆಯಿಂದ ಬೇಗನೆ ಹೊರಬೀಳಬೇಕು, ಸಜ್ಜನರ ಸಂಘವನ್ನು ಸಾಧಿಸಲು ಬೇಕು, ದೇವನಲ್ಲಿ ದೃಢ ಭಕ್ತಿಯನ್ನಿಡಲು ಬೇಕು, ಚಿರಶಾಂತಿಯನ್ನು ಪಡೆಯುತ್ತಲೇ ಬಾಳಬೇಕು, ಕರ್ಮ ಸಂಕಲೆಯನ್ನು ಕಡಿದೊಗೆಯಬೇಕು, ಬ್ರಹ್ಮನಿಷ್ಠರನ್ನು ಸಂದರ್ಶಿಸಲು ಬೇಕು, ಅವರ ಪಾದಗಳನ್ನು ಪೂಜಿಸಲು ಬೇಕು, ಅಕ್ಷರ ಬ್ರಹ್ಮವನ್ನರ್ಥಿಸಲು ಬೇಕು. ಶ್ರುತಿ ವಾಕ್ಯಗಳ ಶ್ರವಣವನ್ನು ಮಾಡಬೇಕು. ವಾಕ್ಯಾರ್ಥಗಳ ವಿಚಾರವ ಮಾಡಬೇಕು. ವೇದಾಂತ ಪಕ್ಷವನ್ನಾಶ್ರಯಿಸಬೇಕು. ಶ್ರುತಿಮತದ ತರ್ಕವನ್ನು ಮಾಡಬೇಕು. ಬಲ್ಲವನು ನಾನೆಂಬ ಗರ್ವ ಬಿಡಬೇಕು. ದೇಹ ತಾನೆಂಬ ಬುದ್ಧಿಯನ್ನು ಬಿಡಬೇಕು. ಬಲ್ಲವರೊಡನೆ ವಾದ ಮಾಡದಿರಬೇಕು. ಭಿಕ್ಷಾನ್ನದ ಔಷಧವ ಸೇವಿಸಲು ಬೇಕು. ರುಚಿಯಾದ ಭಕ್ಷ್ಯವನ್ನು ಬಯಸದಿರಬೇಕು. ವಿಧಿವಶದ ಪ್ರಾಪ್ತಿಯಲ್ಲಿ ತೃಪ್ತನಿರಬೇಕು. ಶೀತೋಷ್ಣ ಮುಂತಾದವನ್ನು ಸಹಿಸಬೇಕು. ವ್ಯರ್ಥವಾದ ಮಾತುಗಳನ್ನಾಡದಿರಬೇಕು. ಸಂಸಾರದಲ್ಲಿ ಉದಾಸೀನನಿರಬೇಕು. ಜನರ ಕೃಪೆ ನಿಷ್ಠುರತೆಗಳನ್ನು ಬಿಡಬೇಕು.